ಸಂಸತ್ ಕಲಾಪ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ವಿಧಾನಸಭಾ ಚುನಾವಣೆ 8ರಂದು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ, ಬಸವರಾಜ ಬೊಮ್ಮಾಯಿ. ಐತಿಹಾಸಿಕ ಬೆಂಗಳೂರು ಕರಗ, ನಗರದೆಲ್ಲೆಡೆ ವ್ಯಾಪಕ ಬಿಗಿ ಬಂದೋಬಸ್ತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಚನ್ನಗಿರಿ ತಾಲೂಕು ದೇವರಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ರಾಮಪ್ಪ ಎಂಬ ರೈತರು ನಮ್ಮೊಂದಿಗಿದ್ದಾರೆ. ಅವರು ತಮ್ಮ ಕೃಷಿ ಜಮೀನಿನಲ್ಲಿ ಏನೇನು ಕೃಷಿಗಳನ್ನು ಮಾಡಿಕೊಂಡಿದ್ದಾರೆ ಅಂತ ಅವರಿಂದನೇ ಕೇಳ್ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರಾಮಪ್ಪ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ರಾಮಪ್ಪ ಅವರು, ಎಷ್ಟು ಎಕರೆ ತಮ್ಮಲ್ಲಿ ಜಮೀನು ಇರತಕ್ಕಂಥದ್ದು? ನಮ್ದು 1 ಎಕರೆ ಜಮೀನಿದೆ. ನಾವೊಬ್ಬ ಸಣ್ಣ ಹಿಡುವಳಿದಾರರು, ಆದ್ರೂ ಅಕ್ಕಪಕ್ಕದ ಜಮೀನುಗಳನ್ನ ಕೃಷಿ ಮಾಡ್ತೀವಿ. ಮಾಡಿ ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ವರ್ಣನ ಒಂದು ಇದು ಕರೆಕ್ಟಾಗಿತ್ತು ಅಂದರೆ ನಮಗೆ ಬೆಳೆ ಉತ್ತಮವಾಗಿ ಬರುತ್ತೆ. ನಮ್ಮ ಜಮೀನನ್ನು ನಾವು ಚೆನ್ನಾಗಿ ಉಳುಮೆ ಮಾಡಿ ಅದಕ್ಕೆ ಕಾಂಪೋಸ್ಟ್ ಗೊಬ್ಬರವನ್ನು, ಫಸ್ಟು ದನಿನ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟರೆ ಒಳ್ಳೆ ಉತ್ತಮವಾದ ಇಳುವರಿ ಬರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ದನಗಳನ್ನು ಸಾಕೋದು ಈ ರೈತರಿಗೆ ತುಂಬ ವಜಿಯದ ಕೆಲಸವಾಗಿದೆ. ಒಂದು ವರ್ಷ ಅತಿವೃಷ್ಟಿ ಆಗುತ್ತೆ, ಒಂದು ವರ್ಷ ಅನಾವೃಷ್ಟಿ ಆಗುತ್ತೆ. ಆಗಿರೋದ್ರಿಂದ ಏನಾಗುತ್ತೆ, ಬೆಳೆ ಬೆಳೆಯಲಿಕ್ಕೆ ಆಗಲಿ, ನಾವು ಈ ದನ ಕರುಗಳನ್ನು ಜಾನುವಾರುಗಳನ್ನು ಸಾಕೋಕ್ಕಾಗಲಿ ತುಂಬ ಕಷ್ಟ ಆಗ್ತಿದೆ ರೈತರಿಗೆ. ಹಾಗಾಗಿ ಏನಾಗುತ್ತೆ, ಈಗ ನಾವು ಒಳ್ಳೆ ಇಳುವರಿ ಬಂದಾಗ ನಮ್ಮ ರೈತರಿಗೆ ನಾವು ಮಾರ್ಕೆಟ್ಗೆ ಹೋದರೆ ಉತ್ತಮವಾದ ರೇಟ್ ಸಿಗಲ್ಲ. ಆವಾಗ ಏನಾಗುತ್ತೆ, ನಮ್ಮ ಖರ್ಚುಗಳು, ಈಗ ನಾವು ಮೊದಲು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಭೂಮಿಯನ್ನು ಉಳುಮೆ ಮಾಡಿ ಆಮೇಲೆ ಸರ್ಕಾರಿ ಗೊಬ್ಬರವನ್ನು ಬಳಸ್ತೀವಿ. ಅದರಲ್ಲಿ ಉತ್ತಮವಾಗಿ ಅಂದರೆ ಡಿ ಎ ಪಿ ಬಳಸೋದ್ರಿಂದ ನಮಗೆ ಉತ್ಕೃಷ್ಟವಾದ ಬೆಳೆ ಬರುತ್ತೆ ಅಂತ ನಮ್ಮ ಒಂದು ರೈತರ ಪ್ರತೀತಿ. ಹಾಗಾಗಿ ಆ ಡಿ ಎ ಪಿ ಹಾಕಿ ಆ ನಂತರ ನಾವು ಅದಕ್ಕೆ ಈ ಸುಳಿ ರೋಗದ ಬಾಧೆ ಬೀಳುತ್ತೆ ಬೆಳೆಗೆ, ಅದು ಬಿದ್ದಾಗ ನಾವು ಅದಕ್ಕೆ ಮತ್ತೆ ಔಷಧಿ ತಂದು ಸಿಂಪರಣೆ ಮಾಡಿ ಆ ಹುಳುಗಳನ್ನು ಸಾಯಿಸ್ಬೇಕು. ಅದಕ್ಕೆ ನಾವು 2-3 ಸರಿ ಪ್ರಯತ್ನ ಪಡಬೇಕು, ಒಂದೇ ಸರಿಗೆ ಯಾವುದೇ ಕಾರಣಕ್ಕೆ ಆ ಹುಳು ಸಾಯಲಿಕ್ಕೆ ಸಾಧ್ಯನೇ ಇಲ್ಲ. ನಾವು 2-3 ಸರಿ ಸಿಂಪರಣೆ ಮಾಡಿದಾಗ ಮಾತ್ರ ಆ ಹುಳು ಸಾಯುತ್ತೆ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೆ ಆ ಹುಳು ಸಾಯೋದಿಲ್ಲ. ಆ ಫಸಲನ್ನು ಪೂರ್ತಿ ತಿನ್ನೋವರೆಗೂ ಹಾಳಾಗೋವರೆಗೂ ಆ ಹುಳು ಬಿಡದೇ ಇಲ್ಲ. ಆ ಹುಳಿನ ಬಾಧೆ ತುಂಬ ಕಷ್ಟ ರೈತರಿಗೆ. ಆ ಲದ್ದಿ ಹುಳ ಅಂತಂದೇಳಿ ಕನ್ನಡದಲ್ಲಿ ಅದಕ್ಕೆ ಅಕ್ಷರ ಇದೆ. ಆ ಹುಳಿನ ಬಿತ್ತು ಅಂದರೆ ರೈತರದು ಅಲ್ಲಿಗೆ ಬೆಳೆ ಕಂಪ್ಲೀಟ್ ಸಮರ್ಪವಾಗಿ ಹಾಳಾಗಿ ಹೋಗ್ಬಿಡುತ್ತೆ. ಈಗಿರೋದ್ರಿಂದ ರೈತರು ಯಾವುದೇ ಮಾಡಬೇಕಾದ್ರೂ ನಾವು ರೈತ ಸಂಪರ್ಕ ಕೇಂದ್ರದ ಸಲಹೆಯನ್ನು ಪಡೆದೇ ಮಾಡಬೇಕಾಗತ್ತೆ. ಪಡೆದೇ ಇದ್ದಾಗ ನಮಗೆ ತುಂಬ ಕಷ್ಟ ಆಗುತ್ತೆ. ಆ ಕಷ್ಟ ಆದಾಗ ಏನಾಗುತ್ತೆ, ಅಯ್ಯೋ ನಾವು ಮಾಡಿದ್ವಿ ಹಾಳಾದ್ವಿ ಅಂತ ರೈತರು ನೊಂದ್ಕೊಳ್ಳೋರು ಭಾಳ ಜನ ಆಗಿಬಿಟ್ಟಿದ್ದಾರೆ. ಅವ್ರ ಸಲಹೆಯನ್ನು, ಕೃಷಿ ಸಹಾಯಕರ ಸಲಹೆಯನ್ನು ಪಡ್ಕೊಂಡು ಬೆಳೆಯುವಂಥ ರೈತರು ಉತ್ತಮವಾಗಿ ಬೆಳೀತಾರೆ. ಬೆಳೆದಾಗ ಅವರಿಗೆ ಮಾರ್ಕೆಟಲ್ಲಿ ಬೆಳೆ ಸಿಕ್ಕಿದಾಗ ಏನೋ ಅವರ ಜೀವನಾಂಶಕ್ಕೆ ಉತ್ತಮವಾದ ಒಂದು ಜೀವನ ಸಾಗುತ್ತೆ. ಕೆಲವು ವರ್ಷದಲ್ಲಿ ಬೆಳೆ ಹಾಳಾಗ್ಬಿಡುತ್ತೆ, ಮಳೆ ಜಾಸ್ತಿಯಾಗಿ ಹಾಳಾಗುತ್ತೆ ಕೆಲವು ವರ್ಷದಲ್ಲಿ ಮಳೆ ಬರದೇ ಹಾಳಾಗುತ್ತೆ. ಇಂಥ ಸಂದರ್ಭ ಬಂದಾಗ ರೈತರು ಬಹಳ ಕಷ್ಟಕ್ಕೆ ಸಿಲುಕಿ ನಲಿಗೆ ಹೋಗ್ತಾರೆ. ಕೃಷಿ ಸಂಪರ್ಕ ಕೇಂದ್ರದಲ್ಲಿ ಸಲಹೆ ಅಂತ ಹೇಳಿದ್ರೆ ಯಾವ್ಯಾವ ರೀತಿಯಾದ ಸಲಹೆಯನ್ನು ತಗೊಂಡ್ರಿ? ನಾವು ಕೃಷಿ ಇಲಾಖೆಯಲ್ಲಿ ಫಸ್ಟ್ ಮಣ್ಣನ್ನು ಕೃಷಿ ನಮ್ಮ ಭೂಮಿ ಮಣ್ಣನ್ನು ಅವರಿಗೆ ಪರೀಕ್ಷೆ ಮಾಡಲಿಕ್ಕೆ ಕೊಡ್ತೀವಿ. ಅವರು ಅದಕ್ಕೆ ಯಾವ ಗೊಬ್ಬರ ಬಳಸಬೇಕು, ಯಾವ ಟೈಮಲ್ಲಿ ಬಳಸಬೇಕು ಅನ್ನೋದನ್ನು ನಮಗೆ ಸಲಹೆ ನೀಡ್ತಾರೆ. ಆ ಸಲಹೆ ಮೇರೆಗೆ ನಾವು ಏನಾದ್ರೂ ಮಾಡ್ಕೊಂಡು ಹೋದ್ವಿ ಅಂದರೆ ಆ ವರ್ಷ ಮಳೆ ಉತ್ಕೃಷ್ಟವಾಗಿ ಚೆನ್ನಾಗಿ ನಮ್ಮ ಟೈಮಿಗೆ ಸರಿಯಾಗಿ ನಡೆಸ್ತು ಅಂದರೆ ನಾವು ಒಳ್ಳೆಯ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ. ಹಂಗಾಗಿ ಅವರ ಸಲಹೆಯನ್ನು ಪಡೆಯೋದು ಎಲ್ಲ ರೈತರು ಪಡಿಬೇಕು ಅಂತ ನನ್ನ ಒಂದು ಅನಿಸಿಕೆ. ಜೊತೆಗೆ ಅದರಿಂದ ನಾವು ಫಲವನ್ನು ಪಡೆದಿದ್ದೀವಿ, ಉತ್ಕೃಷ್ಟವಾದ ಬೆಳೆಯನ್ನು ಬೆಳೆದಿದ್ದೀವಿ. ಒಂದು ಎಕರೆಗೆ 30 ಕ್ವಿಂಟಲ್ ಇಂದ 35 ಕ್ವಿಂಟಲ್ವರೆಗೂ ಇಳುವರಿ ತೆಗೆದ್ದೀವಿ ಉತ್ತಮವಾದ ಮಳೆ ಬಂದಾಗ. ಕೆಲವು ಸರಿನ ಕೇವಲ ಬರೀ 10 ಕ್ವಿಂಟಲ್ ಬೆಳೆದಿರ್ತೀವಿ. ನಾವು ಒಂದು ಎಕರೆ ಜಮೀನನ್ನು ಉಳುಮೆ ಮಾಡಿ ಅದನ್ನು ಕರೆಕ್ಟಾಗಿ ಬೀಜ ಅದಕ್ಕೆ ಬೇಕಾದ ಕಾಂಪೋಸ್ಟ್ ಗೊಬ್ಬರ ಎಲ್ಲದನ್ನು ಹಾಕಿ ನಾವು ಬೆಳೆಯನ್ನು ಕಟಾವು ಮಾಡಿ ಮತ್ತು ಅದನ್ನು ನಮ್ಮ ಮಾರ್ಕೆಟಿಗೆ ಒಯ್ಯೋ ಅಷ್ಟೊತ್ತಿಗೆ 25-30 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಆ ಖರ್ಚು ಇದಾಗಬೇಕು ಅಂದರೆ ನಮಗೆ ರೇಟ್ ಏನು ಸಿಗಬೇಕು, 2,000-2,500 ರೂಪಾಯಿ ರೇಟ್ ಸಿಗಬೇಕು. ಆಮೇಲೆ ಒಳ್ಳೆ ಇಳುವರಿ 30-35 ಕ್ವಿಂಟಲ್ ಇಳುವರಿ ಬಂದಾಗ ಮಾತ್ರ ರೈತನಿಗೆ ಅದು ಲಾಭ ಅನ್ನಿಸ್ತದೆ. ವಿನ ಅದಕ್ಕಿಂತ ಕಡಿಮೆ ರೇಟ್ ಸಿಕ್ತು ಅಂದರೆ ಸರ್ಕಾರದವ್ರು ಏನಾರನ್ನ ಈಗಿನ ವರ್ತಕರು ಮಣ್ಣೆರ್ಚಿ ನಮ್ಮನ್ನೆಲ್ಲನ್ನು ದೋಷ್ತಾ ಇದ್ದಾರೆ ದಲ್ಲಾಳಿಗಳು. ಇವ್ರ ಕಡೆಯಿಂದ ನಮಗೆ ಸರಿಯಾದ ಮಾರ್ಕೆಟ್ ರೇಟ್ ಸಿಗದೆ ಇರೋದ್ರಿಂದ ನಮಗೆ ತುಂಬ ಕಷ್ಟ ಆಗುತ್ತೆ. ನಾವು ಎಷ್ಟೋ ಸರಿ ಮೆಕ್ಕೆಜೋಳವನ್ನು 1,000 ರೂಪಾಯಿ 1,200 ರೂಪಾಯಿಗೆ ಮಾರಿದ್ದೀವಿ. ಆದರೆ ನಾವು 2,000 ರೂಪಾಯಿಗೆ ಮಾರಿರೋದೇ ತುಂಬ ಕಡಿಮೆ. ಅದು ಯಾವುದೋ ಒಂದು ಸೀಸನ್ನಲ್ಲಿ ನಾವು ಏನೋ ತೆನೆ ಹಾಳಾಗ್ತದೆ ಮಳೆ ಶುರುವಾಗುತ್ತೆ ಅನ್ನೋ ಟೈಮ್ನಾಗ ಯಾರ ರೈತ ಇಟ್ಕೊಂಡಿರ್ತಾನೋ ಆ ಲಾಸ್ಟ್ ಟೈಮಲ್ಲಿ ಮಾತ್ರ ಅವ್ರಿಗೆ 2,000 ರೂಪಾಯಿ ರೇಟ್ ಸಿಗೋದು ಕಷ್ಟ. ಅಂತ ತನಕ ನಾವು ಕಡೆ ನಾವು ಸಣ್ಣ ಹಿಡುವಳಿದಾರರು ಅಷ್ಟು ದಿವಸ ಇಟ್ಕೊಂಡು ಕಾದ್ರೆ ನಾವು ಹಾಕಿರೋ ಭೂಮಿಗೆ ಗೊಬ್ಬರಕ್ಕೆ ಆ ಬಡ್ಡಿ ಇದಷ್ಟು ನಮಗೆ ಮೈ ಮೇಲೆ ಬರೋದ್ರಿಂದ ನಾವೇನು ಮಾಡ್ತೀವಿ ಆದಷ್ಟು ಬೇಗ ಕೊಟ್ಟು ಅವರ ನಮ್ಮ ಇದನ್ನು ತೀರಿಸ್ಕೋಬೇಕು ಅಂತಂದೇಳಿ ಆದಷ್ಟು ಮುಂಚೆ ಓಡಿಸೋದ್ರಿಂದ ನಾವು ದಲ್ಲಾಳಿಗಳ ಕೈಯಲ್ಲಿ ಸಿಕ್ಕಿ ನಲಿಗೆ ಹೋಗಿಬಿಟ್ಟಿದ್ದೀವಿ. ಅದಕ್ಕೆ ನಮಗೆ ಬೆಂಬಲ ಬೆಲೆಯನ್ನು ಕೊಡಲ್ಲ, ಅದು ಪರಿಚಯದ ವ್ಯಾಪಾರ ಮಾಡಲಿಕ್ಕೆ ನಮ್ಮ ಜೊತೆಗೆ ಬರಲ್ಲ. ಹಂಗಾಗಿ ನಾವು ಬೆಳೆದದ್ದನ್ನು ಅವರು ಸ್ಟಾಕ್ ಹಾಕಿ ರೇಟ್ ಕೊಟ್ಟಾಗ ಮಾರಿ ಅವರು ಶ್ರೀಮಂತರಾಗ್ತಾರೆ. ನಾವು ರೈತರನ್ನು ಇನ್ನೂ ಕೆಳಮಟ್ಟದಲ್ಲೇ ಇದ್ದೀವಿ. ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ಕೆಲವೊಂದು ಮಾಹಿತಿ ತಗೋತೀವಿ ಅಂತ ಹೇಳಿದ್ರಿ. ತಗೊಂಡ ನಂತರ ಹೋಗಿ ಭೂಮಿನ ಯಾವ ರೀತಿ ಹದಗೊಳಿಸ್ಕೋತೀರಾ, ಯಾವ ಸೀಸನಲ್ಲಿ ಈ ಒಂದು ಬೆಳೆ ಉತ್ತಮವಾಗಿ ಬರುತ್ತೆ ಅಂತ ಹೇಳೋದು, ಆ ನಂತರವಾಗಿ ಬೀಜನೆಲ್ಲ ಯಾವ ರೀತಿ ನೀವು ಆಯ್ಕೆ ಮಾಡ್ಕೋತೀರಿ? ನಾವು ಅಲ್ಲಿ ನಮ್ಮ ಕೃಷಿ ಸಹಾಯಕರನ್ನು ಸಲಹೆ ಪಡೆದಾಗ ಫಸ್ಟ್ ನಾವು ಭೂಮಿ ಕಾಂಪೋಸ್ಟ್ ಗೊಬ್ಬರವನ್ನು ನಮ್ಮ ದನಿನ ಗೊಬ್ಬರವನ್ನು ಹಾಕಿ ಉಳುಮೆ ಮಾಡಿ ಬಿಟ್ಕೊಂಡು ಅದ ಮಾಡಿ ಭೂಮಿಯನ್ನು ಬಿಟ್ಕೊಂಡಾಗ ನಾವು ಮಳೆ ಉತ್ಕೃಷ್ಟವಾಗಿ ಕರೆಕ್ಟಾಗಿ ಭೂಮಿ ನೆಂದಿದೆ ಇಲ್ಲ ಅನ್ನೋದನ್ನು ನೋಡಿ ಮಾಡಿ ಅಂತ ಫಸ್ಟೇ ನಮಗೆ ಸಲಹೆಯನ್ನು ಕೊಡ್ತಾರೆ. ನಾವು ಅವ್ರ ಸಲಹೆಯನ್ನು ಕೇಳಬೇಕು, ಕೇಳ್ತಾ ಇದ್ದಾಗ ನಾವು ಮುಗ್ಗಿಸ್ಬಿಡ್ತೀವಿ. ಇನ್ನೇನು ಕೆಲವು ಸರಿ ಮಾನ್ಸೂನ್ ಕಮೆನ್ಸ್ ಆಗಿದೆ ಅಂತಂದೇಳಿ ಅನೌನ್ಸ್ ಆಗಿರುತ್ತೆ, ನಾವು ಹೊಲ ಅದಾಗಿರುತ್ತೆ, ಸ್ವಲ್ಪ ಮಟ್ಟಿ ಮಳೆ ಬಂದು ಹೋಗಿ ಬಿತ್ತಿದಾಗ ಅವ್ರ ಸಲಹೆಯೇ ಪಡ್ಕೊಂಡು ಅವ್ರು ಹೇಳಿದ್ದೆ ಗೊಬ್ಬರ ಹಾಕಿ ಅವ್ರು ಹೇಳಿದ್ದೆ ಬೀಜ ತೊಗೊಂಡು ಬಿತ್ತಿದ್ರು ಕೆಲವು ಸರಿ ಸರಿಯಾದ ರೀತಿ ಅದಾಗದಲ್ಲಿ ಬೀಜ ಹಾಳಾಗಿ ಹೋಗ್ಬಿಡುತ್ತೆ. ಆಮೇಲೆ ಅವ ಕರೆಕ್ಟಾಗಿ ಭೂಮಿ ಅದವಾಗಿದ್ದಾಗ ಹಾಕಿದರೆ ಮಾತ್ರ ನಾವು ಮಣ್ಣು ಪರೀಕ್ಷೆ ಮಾಡಿ ಅವ್ರು ಹೇಳಿದಂಥ ಗೊಬ್ಬರ ಆಮೇಲೆ ಬೀಜವನ್ನು ಹೇಗೆ ಹಾಕ್ಬೇಕು ಅಂತಲೂ ಸಹ ಅವ್ರು ಹೇಳ್ತಾರೆ. ಈಗ ಬೀಜವನ್ನು ಕೆಲವರು ನೀರಿಗೆ ಹಾಕಿ ನೆನೆಸಿ ಹಾಕ್ತಾರೆ, ಅದರಿಂದ ಅದರಲ್ಲಿ ಕೆಮಿಕಲ್ಸ್ ಹಾಕಿರ್ತಾರೆ, ಅದನ್ನು ಹಾಳಾಗೋಗುತ್ತೆ, ಆ ರೀತಿ ಮಾಡೋದು ಬೇಡ, ನೀವು ಒಣಬೀಜವನ್ನೇ ಹಾಕ್ರಿ ಅಂತ ಹೇಳ್ತಾರೆ. ಒಣಬೀಜ ಹಾಕಿ ಅದು ಕರೆಕ್ಟಾಗಿ ಸಸಿ ಹುಟ್ಟಿದ್ರೆ ಒಳ್ಳೆ ಉತ್ಕೃಷ್ಟವಾಗಿ ಬರುತ್ತೆ. ಬರೋದ್ರಿಂದ ಮುಂದೆ ಅದು ಹುಟ್ಟುವಾಗಲೇ ಮೊಳಕೆದೇ ಈಗ ಹುಟ್ಟ ಮಕ್ಕಳನ್ನೇ ಮುಂದಿನ ಇದು ಅಂತ ಹೇಳ್ತಾರಲ್ಲ, ಹಾಗೆ ಆ ಮೊಳಕೆ ಬರುವಾಗಲೇ ಅದು ಚೆನ್ನಾಗಿ ಬಂತು ಅಂದರೆ ಬೆಳೆ ಉತ್ತಮ ಬರುತ್ತೆ ಅಂತ ರೈತನಿಗೆ ಒಂದು ಆಸೆ ಇರುತ್ತೆ. ಅದ್ರ ಪ್ರಕಾರನೇ ರೈತ ಅವರ ಸಲಹೆಯನ್ನೇ ಕೇಳ್ಕೊಂಡು ಹೋಗ್ತೀವಿ. ಟೈಮ್ ಇನ್ನು 1 ತಿಂಗಳಾಯಿತು, ಇನ್ನು 30 ದಿವಸ ಆಯಿತು ಅಂತ ಅಷ್ಟಕ್ಕೆ ಅದಕ್ಕೆ ರೋಗ ಬಾಧೆ ಅದು ಇದು ಶುರುವಾಗುತ್ತೆ. ಅಷ್ಟೊತ್ತಿಗೊಂದ್ಸರಿ ನಾವು ಎಡೆ ಕುಂಟೆ ಅಂತಂದೇಳಿ ಕುಂಟೆ ಹಾಕಿ ಅದಕ್ಕೆ ಕಳೆಯನ್ನು ಇದು ಮಾಡಿರ್ತೀವಿ. ಎತ್ತಿನ ಬೇಸಾಯ ಮಾಡ್ತೀರಿ, ಯಾವ ಬೇಸಾಯ ಮಾಡಿ? ನಾವು ಎತ್ತಿನ ಬೇಸಾಯನೇ ಜಾಸ್ತಿ ಇದುವರೆಗೂ ಮಾಡ್ಕೊಂಬಂದಿರೋದು. ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟ್ರು ಅದು ಇದು ಕೃಷಿ ಯಂತ್ರಗಳ ಸಹಾಯವನ್ನು ಪಡೀತಾ ಇದ್ದಾರೆ. ಈ ದನಗಳ ಈ ಜಾನುವಾರುಗಳ ಸಂಖ್ಯೆ ಕಡಿಮೆ ಆದಾಗ ಯಂತ್ರಗಳನ್ನು ಬಳಸಿ ಮಾಡ್ತಾ ಇದ್ದೀವಿ. ಆದ್ರೂ ಎಡೆಕುಂಟೆ ಇದೆಲ್ಲ ಮಾಡುವಾಗ ನಾವು ಎತ್ತುಗಳನ್ನು ಬಳಸಲೇಬೇಕಾಗುತ್ತೆ. ಆದ್ರಿಂದ ನಾವು ಎತ್ತುಗಳು ಇಲ್ಲ ಅಂದರೆ ಬರೀ ಎಲ್ಲ ನಾವು ಕೆಮಿಕಲ್ಸೇ ಮಾಡೋದ್ರಿಂದ ಭೂಮಿಯಲ್ಲಿರೋಂಥ ಸತ್ತುಗಳು ಅವೆಲ್ಲ ಹಾಳಾಗೋಗಿ ಭೂಮಿಯಲ್ಲಿರೋಂಥ ಎರೆಹುಳೆಲ್ಲ ಸತ್ತು ಹೋಗಿ ನಮ್ಮ ಭೂಮಿ ಬಂಜರಾಗಿ ಹೋಗ್ತಾ ಇದೆ. ಹಂಗಾಗಿ ನಾವು ಅವ್ರ ಸಲಹೆಯನ್ನ ಪಡ್ಕೊಂಡು ಕೃಷಿ ಸಹಾಯಕರ ಸಲಹೆಯನ್ನ ಪಡ್ಕೊಂಡು ಇಷ್ಟೇ ಹಾಕ್ಬೇಕು ಅಂತ ಹೇಳಿರ್ತಾರೆ, ಯೂರಿಯಾ ಜಾಸ್ತಿ ಬಳಸ್ಬೇಡ್ರಿ, ಅದರಿಂದ ನಮ್ಮ ಭೂಮಿಯಲ್ಲಿರೋಂಥ ಇದು ಸತ್ವ ಕಡಿಮೆ ಆಗುತ್ತೆ, ನೆಕ್ಸ್ಟು ಭೂಮಿಯಲ್ಲಿ ಬರಡಾಗಿ ಹೋಗುತ್ತೆ ಅದೆಲ್ಲ ಹೇಳ್ತಾರೆ. ಅವ್ರ ಸಲಹೆಯನ್ನು ನಾವು ಪಡ್ಕೊಂಡೇ ಮಾಡೋದ್ರಿಂದ ನಮ್ಮ ಭೂಮಿ ಉತ್ಕೃಷ್ಟವಾಗಿರುತ್ತೆ, ಮುಂದೆ ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ನಾವು ಸ್ವಲ್ಪ ಬಿಟ್ಟೋಗ ಆಸ್ತಿಯಾಗಿರುತ್ತೆ. ನಾವು ಈಗ ಬೋರ್ ನಾವು ಎಕರೆಗೆ 5 ಹೊತ್ತು ಬೋರ್ ಹೊಡಿಸಿ ಇರೋ ಗಂಗೆಯನ್ನೆಲ್ಲ ನಾವು ಹೊರಗಾಕಿ ಇರೋ ಮಕ್ಕಳಿಗೆ ಪಾಯ್ಸನ್ ಕೊಟ್ಟು ಹೋಗುವಂತ ಸ್ಥಿತಿ ಇವತ್ತು ರೈತರದ್ದು ಆಗಿಬಿಟ್ಟಿದೆ. ಆದ್ರೆ ಈಗ 2 ವರ್ಷ ಉತ್ತಮವಾದ ಮಳೆ ಆಗಿರೋದ್ರಿಂದ ಆಗ್ತಾ ಇರೋದ್ರಿಂದ ಈಗ ಅದರ ಅವಶ್ಯಕತೆ ರೈತರಿಗೆ ಕಡಿಮೆ ಆಗಿದೆ. ಈಗ ರೈತರು ಎಲ್ಲದಕ್ಕೂ ಸಹಾಯಕರ ಕೃಷಿ ಇಲಾಖೆಯ ಸಲಹೆಯನ್ನು ಪಡೆಯೋದು ಉತ್ತಮ. ಅವ್ರ ಸಲಹೆ ಮೇರೆಗೆ ನಾವು ಮಾಡಿದ್ರೆ ನಮ್ಮ ಭೂಮಿ ಉತ್ಕೃಷ್ಟವಾಗಿರುತ್ತೆ, ಮುಂದಿನ ಮಕ್ಕಳಿಗೂ ಉಳಿತೈತೆ ಅಂತ ನಮ್ಮ ಅಭಿಮತ. ಅದಕ್ಕೆ ಎಲ್ಲ ರೈತರು ಅವ್ರ ಸಲಹೆಯನ್ನು ಪಡೆದು ಮಾಡೋದು ಉತ್ತಮ ಅಂತ ನನ್ನ ಅನಿಸಿಕೆ. ಬೀಜನ ಎಷ್ಟು ಹಂತದಲ್ಲಿ ಬಿತ್ತುತ್ತೀರಾ? ನಾವು ಬೀಜವನ್ನ 9 ಅಂಗಳದಿಂದ 1 ಅಡಿ ಅಂದ್ರೆ 12 ಅಂಗಳದವರೆಗೂ ಒಂದು ಬೀಜ ಹಾಕ್ಬೇಕು ಅಂತ ಅವ್ರ ಸಲಹೆಯನ್ನು ಕೊಡ್ತಾರೆ. ಆಮೇಲೆ ಅಗಲ ಸಾಲಿನ ಅಗಲ 2 ಅಡಿ ಬೇಕು ಅಂತ ಹೇಳ್ತಾರೆ. 2 ಅಡಿ ಮಾಡೋದ್ರಿಂದ ನಮಗೆ ಸಾಲು ಕಡಿಮೆ ಆಗುತ್ತೆ, ಆಮೇಲೆ ಇಳುವರಿ ಕಡಿಮೆ ಆಗುತ್ತೆ ಅಂತ ರೈತರು ಅಂದ್ಕೊಂಡರೆ ಅದು ತಪ್ಪು. 2 ಅಡಿ ಮಾಡಿ ನಾವು 1 ಅಡಿಗೊಂದು ಬೀಜ ಹಾಕಿದ್ರೆ ಅದರಲ್ಲಿ 1 ತೆನೆ ಬರುವಂಥದ್ದು 2 ತೆನೆ ಬರುತ್ತೆ, ಬರೋದ್ರಿಂದ ಇಳುವರಿ ಜಾಸ್ತಿ ಬರುತ್ತೆ. ಈಗ ಈಗ ನಾನು ಒಂದ್ಸರಿ ಕೆಲವು ದಿವಸಗಳಲ್ಲಿ 40 ಕ್ವಿಂಟಲ್ವರೆಗೂ ಜೋಳ ಬೆಳೆದ್ದೇನೆ 1 ಎಕರೆಗೆ. ಯಾಕೆಂದ್ರೆ ಆ ವರ್ಷ ನಮಗೆ ಮಳೆ ಸಮಯಕ್ಕೆ ಸರಿಯಾಗಿ ಬಂದು ನಾವು ಅವ್ರ ಸಲಹೆ ಪಡ್ಕೊಂಡು ಟೈಮಿಗೆ ಸರಿಯಾಗಿ ಎಲ್ಲ ಮಾಡಿದ್ರಿಂದ ಅಷ್ಟು ಅಲ್ಲಿವರೆಗೂ ನಾವು ಬೆಳೆ ಬೆಳೆದ್ವಿ. ಕೆಲವು ವರ್ಷದಲ್ಲಿ ಈಗ ಅನಾವೃಷ್ಟಿ ಆದಾಗ ಕೇವಲ ನಾವು ಹಾಕಿರೋ ಬಂಡವಾಳಕ್ಕೂ ಸಹ ನಮಗೆ ಬೆಳೆ ಬಂದಿಲ್ಲ. ಅಂತ ದಿನಗಳು ಬಹಳ ಆಗಿದ್ದಾವೆ. ಅಂದ್ರೆ ಉತ್ಕೃಷ್ಟವಾದ ಬೆಳೆ ಬಂದಿರೋದು ಕಡಿಮೆ ದಿನಗಳಾಗಿದ್ದಾವೆ. ಹಂಗಾಗಿ ರೈತರ ಜೀವನ ಸ್ವಲ್ಪ ತುಂಬಾ ಕಷ್ಟಕ್ಕೆ ಸಿಲುಕಿ ಮುಟ್ಟಿದೆ. ಇದು ಸರ್ಕಾರ ನಮ್ಮ ಕಡೆಗೆ ಒಂಚೂರು ಒತ್ತು ಕೊಟ್ರೆ ನಾವು ಇನ್ನ ಉತ್ತಮವಾಗಿ ಬೆಳೆದು ನಾವು ಉಂಡದಲ್ಲದೆ ನಮ್ಮ ಸರ್ಕಾರಕ್ಕೆ ನಮ್ಮ ಇರೋ ಪೀಳಿಗೆಗೆ ಅಂದ್ರೆ ಈಗೇನು ಸಿಟಿಯಲ್ಲಿ ಇರೋರೇನು ಬೆಳೆಯಕ್ಕೆ ಬರಲ್ಲ, ನಾವು ಬೆಳೆದದ್ದನ್ನೇ ಅವರೆಲ್ಲರೂ ಉಣ್ಬೇಕು. ನಾವು ಕೊಟ್ಟಾಗಲೇ ಅವ್ರಿಗೆಲ್ಲರಿಗೂ ಅನ್ನಕ್ಕೆ ದಾರಿಯಾಗೋದು. ಹಂಗಾಗಿ ನಾವು ರೈತರಿಗೆ ಸರ್ಕಾರ ಒತ್ತು ಕೊಡಬೇಕು ಅಂತ ನನ್ನ ಆಸೆ. ಬೀಜನ ಎಲ್ಲಿದ ತರ್ತೀರ ತಾವು? ನಾವು ಕೃಷಿ ಇಲಾಖೆಯಲ್ಲಿ ಸಲಹೆ ಕೇಳ್ಕೊಂಡು ಅವರಲ್ಲಿ ಏನಾರು ಸ್ಟಾಕ್ ಇಲ್ಲ ಅಂದ್ರೆ ಅಂಗಡಿ ಕಡೆ ಹೋಗಿ ಬೀಜ ತಂದು ಅದರಲ್ಲಿ ಬಿಲ್ ಹಾಕ್ಸಂದೇ ಬರ್ಬೇಕು ನಾವು ಮುಖ್ಯವಾಗಿ. ಯಾಕೆಂದ್ರೆ ಈಗೆಲ್ಲನ ಎಲ್ಲದೂ ಪೂರ್ಣವಾಗಿ ಕರೆಕ್ಟ್ ಆದ ಕಂಪ್ನಿ ಬೀಜನೇ ಸರ್ಕಾರದ ಇದನ್ ಪಡೆದ IAS ಪಡೆದ ಬೀಜನೇ ಅಂತ ಎಲ್ಲ ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಈಗ ಹಂಗಾಗಿ ನಾವೇನ್ ಮಾಡ್ಬೇಕು, ಬೀಜ ತಂದನ್ನ ಕೃಷಿ ಇಲಾಖೆಯ ಹತ್ರ ನಾವು ಇದನ್ನ ಹಾಕ್ಸೆಂಬಂದು ಬಿಲ್ ಹಾಕ್ಸೆಂಬಂದು ತೋರಿಸಿ ಸರ್ಟಿಫೈಡ್ ಕರೆಕ್ಟ್ ಆಗಿದೆ ಅಂದಾಗ ಆ ಬೀಜ ಹಾಕ್ಬೇಕು. ಅದು ಬಿಟ್ಟು ರೈತರು ಯಾರೋ ಒಬ್ಬ ವ್ಯಾಪಾರಿ ನಾ ಇದು ಬಹಳ ಒಳ್ಳೆ ಬೀಜ ತಗೊಳ್ರಿ ಹಾಕ್ರಿ ಅಂತ ಕೊಟ್ಟು ಅವನ ಹತ್ರ ನಾ ಹಾಕಿಸ್ತಾರೆ, ಬೀಜ ಗೊಬ್ಬರ ಕೊಡ್ತಾರೆ ಅವ್ರೇ, ಯಾವ್ದೋ ಕಂಪ್ನಿ ಗೊಬ್ಬರ ಯಾವ್ದೋ ಕಂಪ್ನಿದ ಒಂದು ಬೀಜ ಅವ್ರು ಕಡಿಮೆ ರೇಟ್ ತಂದು ರೈತರಿಗೆ ಇದು ಒಳ್ಳೆ ಇಳುವರಿ ಬರುತ್ತೆ ಹಾಕ್ರಿ ಅಂತಂದೇಳಿ ಪ್ರಚೋದನೆ ಮಾಡಿ ಹಾಕ್ಸಿ ಎಷ್ಟೋ ಜನ ರೈತರು ಹಾಳಾಗಿ ಹೋಗಿದ್ದಾರೆ. ಇದು ಇನ್ನ ನಮ್ಮ ಸರ್ಕಾರ ಇತ್ತ ಕಡೆ ಗಮನ ಕೊಡಬೇಕು. ರೈತರಿಗೆ ರೈತ ಸಂಪರ್ಕ ಕೇಂದ್ರದಿಂದನೇ ಬೀಜ ಆಮೇಲೆ ಗೊಬ್ಬರ ಇವನ್ನೆಲ್ಲ ಕೊಡೋದು ಮಾಡಿದ್ರೆ ಅವಾಗ ಏನಾಗುತ್ತೆ, ರೈತರ ಜೀವನ ಉತ್ತಮ ಆಗುತ್ತೆ. ನಿಮ್ ಪ್ರಕಾರವಾಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ಪ್ರತಿಯೊಂದನ್ನು ತಾವು ಕೇಳಿ ಪಡೆದ್ರೆ ಒಳ್ಳೆ ಇಳುವರಿ ಪಡಿಬಹುದು ಅಂತ ಸಾಧ್ಯ ಸರ್? ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಅವ್ರು ಯಾವುದೇ ಕಾರಣಕ್ಕೆ ವ್ಯತ್ಯಾಸ ಮಾಡಿದ್ರೆ ಅವರಿಂದ ಬಿಲ್ ಪಡೆದಿರ್ತೀವಿ, ಸರ್ಕಾರದಿಂದ ನಮಗೆ ಪರಿಹಾರ ಬರುತ್ತೆ. ಈಗ ನಾವು ಒಬ್ಬ ದಲ್ಲಾಳಿನ ಹತ್ರನೋ ಒಬ್ಬ ವ್ಯಾಪಾರಸ್ಥರನ್ನ ತಗೊಂಡ್ರೆ ಅವ್ನು ನಾನೇನು ಮಾಡೋದಪ್ಪ ಕಂಪ್ನಿ ಬೀಜ ಅದು ಆಗಾಯ್ತು ಈಗಾಯ್ತು ಅಂತ ಸಬ್ಬು ಬೇಳೆ ಹಳ್ಳಿ ಕಡೆ ಎಲ್ಲರೂ ಸುಮ್ಮನೆ ಮಾಡಿಬಿಡ್ತಾರೆ. ಆದರೆ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಅದನ್ನೆಲ್ಲ ಪಡೆದ್ರೆ ನಾವು ನಮಗೆ ಈ ರೀತಿ ನಷ್ಟ ಆಗಿದೆ, ನಿಮ್ಮ ಬೀಜ ಸರಿಯಾಗಿ ಹುಟ್ಟಿನಿಲ್ಲ, ನೀವು ಕೊಟ್ಟರೆ ಗೊಬ್ಬರ ಸರಿಯಾದ ರೀತಿ ಕೆಲಸ ಮಾಡಿಲ್ಲ ಬನ್ನಿ ಅಂತ ಅವ್ರನ್ನ ಕರ್ಕೊಂಡೋಗಿ ನಾವು ಇದು ಮಾಡೋದ್ರಿಂದ ನಮಗೆ ಸರ್ಕಾರದಿಂದ ಪರಿಹಾರ ಬರುತ್ತೆ. ಈಗ ನಾವು ಇವ್ರ ಕಡೆಯಿಂದ ಈಗ ಒಬ್ರು ದಲ್ಲಾಳಿ ಕಡೆಯಿಂದನೋ ಒಬ್ಬ ವ್ಯಾಪಾರ ಕಡೆಯಿಂದನೋ ಏನಾದ್ರು ತಗೊಂಡು ಮಾಡಿದ್ವಿ ಅಂದ್ರೆ ನಾವು ಅವ್ರೇನು ನಮ್ಗೇನು ಅಷ್ಟೇನು ಇದು ಮಾಡೋದಿಲ್ವಲ್ಲ, ಏನು ಹಾಕಿರೋ ಬೀಜದ್ದು ಗೊಬ್ಬರದ್ದು ಕೊಡ್ಬೋದು, ಆದ್ರೆ ನಮಗೆ ಬರೋ ಇಳುವರಿ ಏನಂತೂ ಅವ್ರು ಕೊಡೋಕೆ ಸಾಧ್ಯನೇ ಇಲ್ವಾ. ಹಂಗಿರೋದ್ರಿಂದ ನಾವು ಆದಷ್ಟು ರೈತ ಸಂಪರ್ಕ ಕೇಂದ್ರದಲ್ಲೇ ಎಲ್ಲದನ್ನು ತಗೊಳ್ಳೋದು. ಅದಕ್ಕೆ ಸರ್ಕಾರ ಗೊಬ್ಬರನೇ ಆಗಲಿ ಬೀಜನೇ ಆಗಲಿ ಕ್ರಿಮಿನಾಶಕವನ್ನೇ ಆಗಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಸಪ್ಲೈ ಮಾಡಿದರೆ ರೈತರು ಅಲ್ಲೇ ಪಡೀಲಿಕ್ಕೆ ಇದು ಮಾಡ್ತಾರೆ. ಆಮೇಲೆ ಅಲ್ಲಿ ಸಬ್ಸಿಡಿ ಬೇರೆ ಸಿಗುತ್ತೆ, ಇವ್ರ ಹತ್ರ ಏನು ಸಿಗಲ್ಲ. ನಾವು ಎಷ್ಟು ಸಿಗುತ್ತೆ ಸಬ್ಸಿಡಿ? ಸಬ್ಸಿಡಿ 25%ನಿಂದ 35%ವರೆಗೂ ಇರುತ್ತೆ. ಆಯಾ ಇದ್ರ ಮೇಲೆ ಕಂಪ್ನಿಗಳು ಔಷಧಿ ಮೇಲೆ ಅವರ ಸಬ್ಸಿಡಿಯನ್ನ ಫಿಕ್ಸ್ ಮಾಡಿರ್ತಾರೆ, ಆ ಇದ್ರಿಂದ ಸಿಗುತ್ತೆ. ಹಂಗಾಗಿ ಸರ್ಕಾರ ಆ ಕಡೆಗೇನೆ ಎಲ್ಲ ಒತ್ತು ಕೊಟ್ಟು ರೈತ ಸಂಪರ್ಕ ಕೇಂದ್ರದಿಂದಲೇ ರೈತರಿಗೆ ದೊರೆಯಂಗೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರೈತರ ಜೀವನ ಉತ್ತಮ ಆಗುತ್ತೆ ಅಂತ ನಮ್ಮ ಸಲಹೆ. ಬೀಜನ ಬಿತ್ತುತ್ತೀರಾ, ಎಷ್ಟು ದಿನದ ನಂತರವಾಗಿ ಮೊಳಕೆ ಬರುತ್ತೆ? ಆ ಬೀಜ 6-7 ದಿನಕ್ಕೆ ಆ ಭೂಮಿ ಬಿಟ್ಟು ಮೇಲ್ಕ್ ಬಂದ್ಬಿಡುತ್ತೆ ಸರ್. ಭೂಮಿ ಬಿಟ್ಟು ಬಂದ ಮೇಲ್ಕ್ ಬಂದಾಗ ನಾವು ಇಲಿಗಳ ಬಾಧೆ ಪ್ರಥಮವಾಗಿ ಇಲಿಗಳು ಏನ್ ಮಾಡುತ್ತೆ, ಮೊಳಕೆಯನ್ನ ನೋಡಿ ಬಗಿತಾ ಹೋಗುತ್ತೆ. ಅದನ್ನ ನಾವು ಫಸ್ಟ್ ತಡೆಗಟ್ಟಬೇಕು. ರೈತರು ತಡೆಗಟ್ಕೊಂಡು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಅದೇನ್ ಮಾಡುತ್ತೆ, ಸಾಲ ಸಾಲ ಹಿಡಿದು ಬಗೆದು ತಿಂತಾ ಹೋಗ್ತಿರುತ್ತೆ. ನಾವು ಬಯಲುಸೀಮೆಯರು, ನಮಗೇನು ಹಂದಿಗಳ ಕಾಟ ಬೇರೆ ಕಾಟ ಯಾವುದೂ ಇರಲ್ಲ, ಇಲಿಗಳ ಕಾಟ ಮಾತ್ರ ಇರುತ್ತೆ. ಅದಕ್ಕೆ ನಾವು ಅದನ್ನ ಪ್ರತಿನಿತ್ಯ ನೋಡ್ಕೊಂಡು ಸಾಯಂಕಾಲ ಟೈಮಲ್ಲಿ ಅಂದ್ರೆ ಹಗಲು ಟೈಮಲ್ಲಿ ಹಾಕಿದ್ರೆ ಅಕ್ಕಿ ಪಕ್ಷಿ ಬೇರೆ ಗುಳಿಗೆಲ್ಲ ತೊಂದರೆ ಆಗುತ್ತೆ. ಅದನ್ನ ಆದಷ್ಟು ಸೂರ್ಯನ ಬೆಳಕು ಹೋಗ ಕಡೆ ಹಾಕಿದ್ರೆ ಅಕ್ಕಿ ಪಕ್ಷಿಗಳೆಲ್ಲ ಗೂಡು ಸೇರಿರ್ತವೆ. ನಾವು ಆವಾಗ ಬಹಳಷ್ಟು ಪ್ರಾಣಿಗಳ ಜೀವವನ್ನು ಉಳಿಸಬಹುದು. ನಾವು ಯಾವ್ದೋ ಅನ್ನದಲ್ಲೋ ಅಕ್ಕಿಯಲ್ಲೋ ಯಾವ್ದ್ರಲ್ಲೋ ಮಿಕ್ಸ್ ಮಾಡಿ ಪಾಯ್ಸನ್ ಹಾಕಿ ಬಂದಿರ್ತೀವಿ ಇಲಿಗೆ ಅಂತ, ಅದನ್ನೇನಾರ ಅಕ್ಕಿ ಪಕ್ಷಿಗಳು ಏನಾರು ತಿಂದು ಅಂದ್ರೆ ಅವರ ಜೀವ ಹಾಳಾಗಿ ಹೋಗುತ್ತೆ. ಹಂಗಾದ್ರೆ ಅದನ್ನ ಇದನ್ನ ರೈತರು ಫಸ್ಟ್ ಅನುಸರಿಸಿ ಮಾಡಬೇಕು. ನಮ್ಮ ರೈತರು ಈಗ ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ, ಯಾಕೆಂದ್ರೆ ಈಗ ನವಿಲು ಇರುತ್ತೆ, ಅದು ಹೊಲಗಳಲ್ಲೆಲ್ಲ ಅಡ್ಡಾಡ್ತಿರುತ್ತೆ, ಅದು ರಾಷ್ಟ್ರೀಯ ಪಕ್ಷಿ, ಅದೇನಾರು ಬಂದು ಅದು ತಿಂತು ಅಂದ್ರೆ ಸತ್ತೇ ಹೋಗುತ್ತೆ. ಆಗ ನಮ್ಗೆ ಎಷ್ಟು ನೋವಾಗಬ, ಅದ್ರ ಬಗ್ಗೆ ನಾವೆಲ್ಲರೂ ಕಾಳಜಿ ವಹಿಸ್ಬೇಕು. ಕಾಳಜಿ ವಹಿಸಿ ಆದಷ್ಟು ಸಾಯಂಕಾಲ ಸೂರ್ಯ ಅಸ್ತಮ ಆಗ ಟೈಮಲ್ಲೇ ತಗೊಂಡೋಗಿ ಆ ಕೀಟನಾಶಕವನ್ನು ಬಳಸಿ ಆ ಇಲಿಗಳನ್ನು ತಡೆಗಟ್ಟಬೇಕು. ಹಿಂಗೆ ರೈತರು ಮಾಡೋದ್ರಿಂದ ನಾವು ಎಲ್ಲ ಪ್ರಾಣಿಗಳನ್ನು ಉಳಿಸಲಿಕ್ಕೆ ಸಾಧ್ಯ ಇದೆ. ಕೀಟನಾಶಕ ಹಾಕ್ತೀರಾ, ನಂತರವಾಗಿ ಮೊಳಕೆ ಬಂದ ಸಮಯದಲ್ಲಿ ಯಾವುದು ರೋಗಗಳ ಪ್ರಾರಂಭ ಏನು ಆಗೋದಿಲ್ವಾ ಅಂತ ಹೇಳ್ತೀರಾ? ನಾ ಈಗ 1 ತಿಂಗಳ ಸಸಿ ಆಯ್ತು ಅಲ್ಲ, 15 ದಿವಸದ ಸಸಿ ಆಯ್ತು ಅಂದ್ರೆ ಹುಳುಗಳ ಬಾಧೆ ಕಮ್ಮಿನ್ಸ್ ಆಗುತ್ತೆ. ಅದು ಜೋಳದ ಗರಿಗೆ ಪರೆಗಟ್ಟಿದಂಗಾಗಿ ಒಳಗೆ ಹುಳ ಸೇರ್ಕೊಂಡ್ ಬಿಡುತ್ತೆ. ಲದ್ದಿ ಹುಳು, ಸಣ್ಣ ಹುಳು ಇರುತ್ತೆ ಅದು, ಇನ್ನ ಎಳೆ ಸಪ್ಪೆ ಇದ್ದಾಗ ಅದು ಅವಾಗಿಂದಾನೆ ಕಮೆನ್ಸ್ ಆಗುತ್ತೆ. ಅವಾಗ ರೈತ ನೋಡ್ಕೊಂಡು ಎಚ್ಚೆತ್ಕೊಂಡು ಔಷಧಿ ಹೊಡೆನೆ ಸಿಂಪರಣೆ ಮಾಡಲಿಲ್ಲ ಅಂದ್ರೆ ಆ ಬೆಳೆ ಹಾಳಾಗಿ ಹೋಗ್ಬಿಡುತ್ತೆ. ಅದನ್ನ ನೋಡ್ಕೊಂಡು ನಾವು ಕೃಷಿ ಸಹಾಯಕರ ಸಲಹೆಯನ್ನು ಪಡೆದು ಅದಕ್ಕೇನು ಔಷಧಿ ಅಂತಂದು ಹೇಳಿ ಅವರಿಂದ ಪಡೆಯಕ್ಕಾಗಲಿಲ್ಲ ಅಂದ್ರೆ ಅವರಿಂದ ಒಂದು ಇದನ್ನ ತಗೊಂಡು ಸಲಹೆ ತಗೊಂಡು ಅವರಿಂದ ಬರೆಸ್ಕೊಂಡು ಹೋಗಿ ಅಂಗಡಿಯಲ್ಲಿ ಹಾಕೋದು ತಂದು ಅದನ್ನು ಸಿಂಪರಣೆ ಮಾಡಿ ಆ ಲದ್ದಿ ಹುಳವನ್ನ ಅದು ಹೆಚ್ಚು ಕಡಿಮೆ ಸುಮಾರು 1.5 ತಿಂಗಳ ತನಕನೂ ಅದು ಆ ಬೆಳೆಯ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಯಾವ ರೀತಿ ಗುರುತಿಸ್ತೀರಾ, ಲಕ್ಷಣಗಳು ಏನು ಆ ಲದ್ದಿ ಹುಳ ಇದೆ ಅನ್ನೋದಕ್ಕೆ, ಗಿಡದ ಲಕ್ಷಣಗಳ ಬಗ್ಗೆ ಏನ್ ಹೇಳ್ತೀರಾ? ಪ್ರಥಮವಾಗಿ ಅದ್ರ ಲಕ್ಷಣ ಏನು ಅಂದ್ರೆ ಗರಿ ಮೇಲೆ ಪರೆ ಟೈಪ್ ಬರುತ್ತೆ ಸರ್. ಆ ಪರೆ ಟೈಪ್ ಬಂದಾಗ ನಾವು ನೋಡ್ಕೋಬೇಕು ಇದಕ್ಕೆ ಕಾಯಿಲೆ ಕಮೆನ್ಸ್ ಆಗಿದೆ, ಇದು ಹುಳ ಇದೆ ಅಂತಾನೆ ನಮ್ಮ ರೈತರೆಲ್ಲ ಈಗಲೇ ಬಹಳಷ್ಟು ಜನ ತಿಳ್ಕೊಂಬಿಟ್ಟಿದ್ದಾರೆ. ಆ ಒಂದ್ಸರಿ ಕಡಿಮೆ ಪ್ರಮಾಣದಲ್ಲಿ ಸಿಂಪರಣೆ ಮಾಡ್ಬೇಕು, ಯಾಕೆಂದ್ರೆ ಅದನ್ನ 15 ದಿವಸ ಸಸಿ ಇದ್ದಂಕನೆ ಕಮೆನ್ಸ್ ಆಗಿರುತ್ತೆ. ಅವಾಗ ಕಡಿಮೆ ಪ್ರಮಾಣದಲ್ಲಿ ಸಿಂಪರಣೆ ಮಾಡಿದ್ರೆ ಅದ್ ನೆಕ್ಸ್ಟ್ ಏನಾಗುತ್ತೆ, ಮತ್ತೊಂದು 8 ದಿವಸದಲ್ಲಿ ಅದು ಅದನ್ನ ನೋಡ್ಬೇಕು. ನಾವು ನೋಡಿದಾಗ ಅದೇನಾರ ಪರವಾಗಿಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂದ್ರೆ ನೋಡ್ಕೊಂಡು ಮತ್ತೆ ಅವರ ಸಹಾಯಕರ ಸಲಹೆಯನ್ನು ಪಡೆದು ಈಗ ಏನ್ ಮಾಡ್ಬೇಕು ಅಂತ ಅವ್ರ ಸಲಹೆ ಮೇರೆಗೆ ಔಷಧಿಯನ್ನು ತಂದು ಮತ್ತೊಂದ್ಸರಿ ಸಿಂಪರಣೆ ಮಾಡ್ಬೇಕಾಗುತ್ತೆ. ಆವಾಗ ಮಾಡಿದಾಗ ಮತ್ತೇನಾರ ಮಳೆ ಬಂತು ಅಂದ್ರೆ ಅದು ಆದಷ್ಟು ಜಲ್ದಿ ಹಾಳಾಗಿ ಹೋಗುತ್ತೆ ಆ ಹುಳು. ಮಳೆ ಬರದೇ ಇದ್ರೆ ಏನಾರ ಮಳೆ ಕೊರತೆ ಕಡಿಮೆಯಾಗಿ ಭೂಮಿಯಲ್ಲಿ ಒಣ ಅಂಶ ತೇವಾಂಶ ಹೋಗಿ ಒಣ ಇದು ಸಿಕ್ತು ಅಂದ್ರೆ ಅದರ ಕಾಟ ಮತ್ತೆ ಜಾಸ್ತಿ ಆಗುತ್ತೆ. ಅವ ಮತ್ತೆ ನಾವು ಸಹಾಯಕರ ಸಲಹೆಯನ್ನು ಪಡೆದು ಮತ್ತೆ ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡಲೇಬೇಕು. ಹೀಗಾಗಿ ನಾವು 45 ದಿವಸದವರೆಗೂ ಆ ಬಾಧೆ ಏನ್ ಲದ್ದಿ ಉಳಿನ ಬಾಧೆ ಇದ್ದೇ ಇರುತ್ತೆ. ಅದನ್ನ ನಾವು ಕರೆಕ್ಟ್ ನೋಡ್ಕೊಂಡು ಹೋದಾಗ ಮಾತ್ರ ಆ ಬೆಳೆಯನ್ನು ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕೀಟನಾಶಕಗಳನ್ನು ಎಷ್ಟು ಬಾರಿ ಹಾಕ್ತೀರಾ? ಈಗ ಈ ವರ್ಷದ ವಾತಾವರಣಕ್ಕೆ ಬಿಡಿ, ಮೊದಲೆಲ್ಲ ನಾವು 1 ಸರಿ ತಪ್ಪಿದ್ರೆ 2 ಸರಿ ಮಾಡ್ತೀವಿ, ಈ ವರ್ಷ 2 ಸರಿ ಹೊಡೆದ್ರು ಅವನ್ನ ನಾವು ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ, ಭೂಮಿ ತುಂಬಾ ಕೋಲ್ಡ್ ಆಗಿರೋದ್ರಿಂದ, ಭೂಮಿಯಲ್ಲಿ ನೀರಿನ ಅಂಶ ಜಾಸ್ತಿ ಆಗಿರೋದ್ರಿಂದ ಈಗ ನಾವು 2 ಸರಿ ಮಾಡಿದ್ರು ಮತ್ತೊಂದ್ಸರಿ ಮಾಡಲೇಬೇಕಾಗುತ್ತೆ. ಮಾಡಿ ಅದು ಕೃಷಿ ಸಹಾಯಕರ ಸಲಹೆಯನ್ನೇ ಪಡೆದು ಮಾಡಬೇಕು. ನಾವೇ ಏನಾರ ಮಾಡಕ್ ಹೋದಾಗ ಮತ್ತೆ ಅದು ಬಿಟ್ಟು ಇದು ಬೇರೆ ಇನ್ನೂ ಒಂದೇನೋ ಬದುಕೈ ಕಮೆನ್ಸ್ ಆಗ್ಬಿಡುತ್ತೆ. ಹಾಗಾಗಿ ನಾವೇನ್ ಮಾಡಬೇಕು ಅವ್ರ ಸಲಹೆಯನ್ನೇ ಪಡೆದು ಮಾಡಬೇಕಾಗುತ್ತೆ. ಅದಾದ್ಮೇಲೆ ಗೊಬ್ಬರವನ್ನ ಎಷ್ಟು ದಿವಸಕ್ಕೆ ಕೊಡಬೇಕು ಅಂತ ಅವ್ರನ್ನ ನಾವು ಕೇಳಿರ್ತೀವಿ. ಈಗ 30 ದಿವಸಕ್ಕೆ ಇಷ್ಟು 1 ಕೆಜಿ 1 ಎಕರೆಗೆ ಅಂತ ಹೇಳಿರ್ತಾರ, ಅಷ್ಟೇ ಪ್ರಮಾಣದಲ್ಲಿ ಮಾಡಬೇಕು. ಮಾಡಿದಾಗ ಅದು ಉತ್ಕೃಷ್ಟವಾದ ಬೆಳೆ ಬರುತ್ತೆ. ಅದು ಬಿಟ್ಟು ಇಲ್ಲಪ್ಪ ನಮ್ದಿನ್ನ ಚೆನ್ನಾಗ್ ಬರಲಿ ಹಾಗೆ ಹೀಗೆ ಅಂತ ಜಾಸ್ತಿ ಆಗ್ದಾಗ ನಾವು ಉಂಡ್ರೆ ಹೆಂಗ ಅಜೀರ್ಣ ಆಗಿ ಆಗುತ್ತೋ ಆ ಟೈಪು ಅದಕ್ಕೂ ಆಗುತ್ತೆ. ಎಲ್ಲಾ ಜೀವ ಸಸ್ಯಗಳಿಗೂ ಜೀವ ಇರುತ್ತೆ. ನಮಗೆ ಅವಕ್ಕೂ ಜೀವ ಇರುತ್ತೆ. ಹಂಗಾಗಿ ಅವ್ರ ಸಲಹೆ ಪಡ್ಕೊಂಡೆ ಮಾಡೋದು ಉತ್ತಮ. ಎಷ್ಟು ಬಾರಿ ಕೊಡ್ತೀರಾ ಗೊಬ್ಬರ? ಗೊಬ್ಬರನ ಎರಡು ಬಾರಿ ಕೊಡ್ತೀವಿ ನಾವು. ಮೇಲ್ ಗೊಬ್ಬರವನ್ನ ಎರಡು ಬಾರಿ ಕೊಡ್ತೀವಿ. ಫಸ್ಟ್ ಕುಂಟೆ ಹಾಕುವಾಗ ಒಂದ್ಸರಿ ಕೊಡ್ತೀವಿ ಸ್ಟಾರ್ಟಿಂಗ್. ಅಂದ್ರೆ 15-20 ದಿವಸದ ಸೆಂಟರ್ನಲ್ಲಿ ಭೂಮಿ ಶೀತ ಇತ್ತು ಅಂದ್ರೆ ಅವಾಗ ಒಂದ್ ಟೈಮ್ ಕೊಡ್ತೀವಿ. ಆಮೇಲೆ ನೆಕ್ಸ್ಟ್ 45 ದಿವಸ ಆಯ್ತು ಅಂದ್ರೆ ಒಂದ್ಸರಿ ಕೊಡ್ತೀವಿ. ಕೊಟ್ಮೇಲೆ ಸಾಕದಕ್ಕೆ ಅಷ್ಟಾದ್ರೆ ಆ ಟೈಮಲ್ಲಿ ಆದಷ್ಟು ರೈತರು ಯೂರಿಯಾ ಜೊತೆಗೆ ಪೊಟ್ಯಾಷ್ ಗೊಬ್ಬರ ಮತ್ತೆ ಅದ್ರ ಜೊತೆಗೆ ಗಟ್ಟಿ ಗೊಬ್ಬರ ಮಿಕ್ಸ್ ಮಾಡಿ ಕೊಟ್ರೆ ಬೆಳಿಗ್ಗೆ ಉತ್ಕೃಷ್ಟವಾದ ಶಕ್ತಿ ಬರುತ್ತೆ. ಅವಾಗ ಇಳುವರಿನೂ ಉತ್ತಮವಾಗಿ ಬರುತ್ತೆ. ಅದನ್ನ ರೈತರು ಮಾಡಬೇಕು. ಅದ್ ಬಿಟ್ಟು ನಾನು ಜೋಳ ಬೆಳೀಲಿ ಕಪ್ಪು ಇರಲಿ ಅಂತ ನಾವು ಬರೀ ಯೂರಿಯಾನೇ ಬಳಸಿದ್ರೆ ಭೂಮಿ ಬರಡಾಗುತ್ತೆ. ಆ ಭೂಮಿಯಲ್ಲಿರೋ ಸತ್ವವನ್ನು ಕಿತ್ತು ಆ ಬೆಳೆಗೆ ಅದು ಎಸೆಯೋದ್ರ ಜೊತೆಗೆ ಆ ಕಾಳು ಅಷ್ಟು ಉತ್ಕೃಷ್ಟವಾದ ತೂಕ ಬರಲ್ಲ. ಕೊಟ್ಟಿಗೆ ಗೊಬ್ಬರ ಎಷ್ಟು ಸರಿ ಕೊಡ್ತೀರಾ? ಕೊಟ್ಟಿಗೆ ಗೊಬ್ಬರ ವರ್ಷದಲ್ಲಿ ಒಂದೇ ಸರಿ ಸರ್ ಕೊಡೋಕ್ಕಾಗದು ರೈತರು. ಪದೇ ಪದೇ ಕೊಡೋಕ್ಕಾಗಲ್ಲ. ಭೂಮಿ ಅದ ಮಾಡ್ತಾರಲ್ಲ ಆ ಟೈಮಲ್ಲೇ ಕೊಡಬೇಕು. ನಾವಾದ್ರೂ ಅಷ್ಟೇ ಆ ಟೈಮಲ್ಲೇ ಕೊಟ್ಟಿಗೆ ಗೊಬ್ಬರ. ಈಗ ನಾವೊಂದು ಜಾನುವಾರುಗಳಿಲ್ಲ ಅಂದರೆ ಕುರೆ ಮಂದಿನೋ ಅದನ್ನು ತರಿಸಿ 2 ವರ್ಷಕ್ಕೊಂದ್ಸರಿ ಏನಾರು ಆ ಕೆಲಸ ರೈತರು ಮಾಡಲೇಬೇಕು. ಇಲ್ಲಾಂದ್ರೆ ಭೂಮಿ ಬರಡಾಗಿ ಹೋಗುತ್ತೆ. ನಾವು ಬರೀ ಕಾಂಪೋಸ್ಟ್ ಗೊಬ್ಬರ ಸೀಮೆ ಗೊಬ್ಬರವನ್ನೇ ಹಾಕೋದ್ರಿಂದ ಭೂಮಿಯಲ್ಲಿರೋಂಥ ಎರೆಹುಳು ಈ ಕ್ರಿಮಿನಾಶಕ ಔಷಧಿ ಹೊಡೆಯೋದ್ರಿಂದ ಇವೆಲ್ಲ ಹಾಳಾಗುತ್ತೆ. ಆ ಹಾಳಾಗದ ರೀತಿಯಲ್ಲಿ ನೋಡಬೇಕು ಅಂದರೆ ನಾವು ಆದಷ್ಟು ಕೊಟ್ಟಿಗೆ ಗೊಬ್ಬರವನ್ನು 2 ವರ್ಷಕ್ಕೊಂದ್ಸರಿ ಏನಾರು ಕೊಡಲೇಬೇಕಾಗುತ್ತೆ. ಅದು ಭಾಳ ವರ್ಷಕ್ಕೆ ಕೊಡಬೇಕು. ಆ ಕೊಡಕ್ಕೆ ಪ್ರಯತ್ನ ಮಾಡೋಕೆ ಅಷ್ಟು ಆಗಲಿಲ್ಲ ಅಂದರೆ 2 ವರ್ಷಕ್ಕೊಂದ್ಸರಿ ಏನಾದ್ರು ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಭೂಮಿಯಲ್ಲಿ ಸತ್ವನೇ ಇರಲ್ಲ. ಇದರಲ್ಲೂ ಈಗ 2 ವರ್ಷದಲ್ಲಿ ನಾವು ಎಷ್ಟೇ ಧಾನ್ಯ ಗೊಬ್ಬರ ಕೊಟ್ಟರು ನಮಗೆ ಮಳೆ ಜಾಸ್ತಿ ಆಗಿರೋದ್ರಿಂದ ಅತಿವೃಷ್ಟಿ ಆಗಿರೋದ್ರಿಂದ ಭೂಮಿಯಲ್ಲಿ ಸತ್ವ ಕಡಿಮೆ ಆಗ್ತಾ ಇದೆ. ಈ ಲದ್ದಿ ಹುಳದ ಬಾಧೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಸಿಂಪಡಣೆ ಮಾಡ್ತಾರೆ? ಕೆಲವೊಂದು ಗಿಡಕ್ಕೆ ಪರ್ಟಿಕ್ಯುಲರ್ ಗಿಡಕ್ಕೆ ಹೋಗಿನೇ ಆ ಸುಳಿಗೆನೆ ಹಾಕೋದು ಅಂತ ನಾವು ಕೇಳ್ಪಟ್ವಿ. ನೀವು ಯಾವ ರೀತಿಯಾಗಿ ಕ್ರಿಮಿನಾಶಕಗಳನ್ನ ಸಿಂಪಡಿಸ್ತೀರಾ? ಸಿಂಪಡಣೆ ಮಾಡುವಾಗ ಪ್ರತಿ ಗಿಡಕ್ಕೆ ಮಾಡೋದ್ರಿಂದ ಆದಷ್ಟು ಬೇಗ ಕಂಟ್ರೋಲ್ ಆಗುತ್ತೆ. ನಾವು ರೈತರು ಏನ್ ಮಾಡ್ತೀವಿ, ಅಯ್ಯೋ ಗಿಡಕ್ಕೆ ಎಲ್ಲಿ ಹಿಡಿಯಕ್ ಆಗತ್ತೆ ಅಂದು ಹಿಂಗ ಸಾಲ್ಗಳ ಮೇಲೆ ಹಿಂಗೆ ಅಡ್ಡ ಹಿಂಗೆ ಹೋಗ್ತೀವಲ್ಲ, ಅವಾಗ ಏನಾಗುತ್ತೆ, ಅದು ಕೆಲವು ಗಿಡಕ್ಕೆ ಬೀಳುತ್ತೆ, ಕೆಲವು ಗಿಡಕ್ಕೆ ಬೀಳದೆ ಇರೋದ್ರಿಂದ ಆ ಗಿಡದೊಳಗೆ ಮತ್ತೆ ಅದಕ್ಕೆ ಕಮೆನ್ಸ್ ಆಗಿ ಮತ್ತೆ ಇನ್ನೊಂದ್ಸರಿ ನಮಗೆ ಅದು ಕಾಯಿಲೆ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಆದಷ್ಟು ಈಗ ಇವತ್ತು ಒಂದೇ ದಿವಸಕ್ಕೆ ಆಗದ ನಾಳೆ ಒಂದು ದಿವಸ ಆಗಲಿ ಕ್ಲೀನಾಗಿ ಮಾಡೋಣ ಅಂತ ಮಾಡಿದರೆ ಆದಷ್ಟು ಬೇಗ ಅದನ್ನು ನಾವು ತಡೆಗಟ್ಟಬಹುದು ಆ ರೋಗವನ್ನು. ಅದು ಬಿಟ್ಟು ಈಗ ನಾವು ಅರ್ಜೆಂಟ್ಗೆ ತೆಗೆಯಪ್ಪ ಎಲ್ಲಿ ಹಾಗೆ ಹೀಗೆ ಅಂತಂದು ಹೇಳಿ ಹಿಂಗೆ ಒಂದು ಸ್ವಲ್ಪ ಅಡ್ಡದಿಡ್ಡಿ ಹಿಂಗೆ ಹಿಡ್ಕೊಂತ ಹೋದರೆ 2 ಸಲನೂ ಮಾಡಬೇಕಾಗತ್ತೆ ಸರ್, 3 ಸಲನೂ ಮಾಡಬೇಕಾಗತ್ತೆ. ಈ ಜೋಳದ ತನೆ ಪ್ರಾರಂಭವಾದಾಗ ಆ ಸಮಯದಲ್ಲಿ ಏನೇನು ರೋಗಗಳು ಬರಬಹುದು ಅಂತ ಹೇಳ್ತೀರಿ ಆ ಒಂದು ಬಗ್ಗೆ? ಆ ಸಮಯದಲ್ಲಿ ಎಷ್ಟು ದಿನಕ್ಕೆ ತೆನೆ ಪ್ರಾರಂಭ ಆಗುತ್ತೆ? ತೆನೆ ಪ್ರಾರಂಭವಾಗೋದು ಆಗೋದು 75-80 ದಿವಸದ ಮೇಲೇನೆ ತೆನೆ ಪ್ರಾರಂಭ ಆಗೋದು. ಪ್ರಾರಂಭ ಆದ್ಮೇಲೆ ಈಗ ನಾವೇನು ತೆನೆ ಬರ್ತಾ ಇದೆ ಅಂತಂದೇಳಿ ರೈತರು ನೋಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಆಮೇಲೆ ಆ ತೆನೆಗೆ ಒಂದು ಸಣ್ಣದೊಂದು ಹುಳ ಬೀಳುತ್ತೆ. ಆ ಹುಳಿನ ಹೆಸರು ನಮಗೆ ಗೊತ್ತಾಗಿಲ್ಲ. ಅದು ಏನ್ ಮಾಡುತ್ತೆ, ಮ್ಯಾಗೆ ಇನ್ನೂ ಸಿಹಿ ಜಾಸ್ತಿ ಇರೋದ್ರಿಂದ ತಿನ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಅದೇನು ಸ್ವಲ್ಪ ಕಾಳಿಗೆ ರಸ ಜಾಸ್ತಿ ಬರೋ ತನಕ ತಿನ್ನುತ್ತೆ. ಏನು ಒಂದು ಮೇಲೆ ತುದಿಯಲ್ಲಿ ಒಂದು 2 ಸುತ್ತು ತಿನ್ನಬಹುದು. ನಂಜು ರೋಗ ಅಂತ ಇರಬಹುದು. ಅದಷ್ಟಾಗುತ್ತೆ. ಆಮೇಲೆ ನಾವು ಈ ಗೊಬ್ಬರವನ್ನ ಹಾಕೋದು ಏನೇ ಇದ್ರು ಆ ತೆನೆ ಹೊರಗೆ ಬರೋದಕ್ಕಿಂತ ಮುಂಚೆ ಗೊಬ್ಬರವನ್ನ ಕೊಡೋದು ನಿಲ್ಲಿಸ್ಬೇಕು. ಕೆಲವು ರೈತರು ತೆನೆ ಬರ್ತಾ ಇದೆ ಈಗ ನಾವು ಗೊಬ್ಬರ ಹಾಕ್ಬೇಕು ಅಂತ ನಾವೇನಾರು ಹಾಕಿದ್ವಿ ಅಂತ ನನ್ನ ಸರ್ವಿಸ್ನಲ್ಲಿ ನಾವೊಂದು ಸರಿ ಮಾಡಿದಾಗ ಏನಾಯ್ತು, ಆ ತೆನೆ ಬರೋ ಇದರಲ್ಲಿ ನಾವು ಸೆಪ್ಪೆ ಹತ್ರ ಇದೆ ಕೆಳಗೆ ಬುಡಕ್ಕೆ ಹಾಕೋಕ್ಕಾಗಲ್ಲ ಅಂತ ಮೇಲೆ ಸಿಂಪಡಣೆ ಮಾಡಿ ಗೊಬ್ಬರವನ್ನು ಉಗ್ಗಿದಾಗ ಆ ತೆನೆ ಬರೋ ತೆನೆಯೊಳಗೆ ಅದು ಹೋಗಿ ಅದು ಕಾಳೆ ಆಗದಲ್ಲಿ ಒಣಗೋಗಿತ್ತೆ. ಇದು ರೈತರು ಮಾಡ್ಕೊಳ್ಳೋ ದೊಡ್ಡ ತಪ್ಪು. ಇದು ಏನ್ ಮಾಡ್ಬೇಕು ಅಂತೀರಾ ಆ ಸಮಯದಲ್ಲಿ? ಆ ಸಂದರ್ಭದಲ್ಲಿ ಏನಾರ ಬೆಳಿಗ್ಗೆ ಏನೋ ಬೆಳಗಾತು ಅದರಲ್ಲಿ ಇದಿಲ್ಲ ಅಂತಂದೇಳಿ ಗೊತ್ತಿದ್ದಾಗ ನಾವು ಕರೆಕ್ಟಾಗಿ ಅದು ಬುಡಕ್ಕೆ ಬೀಳಂಗ ಹಾಕ್ಬೇಕು. ಮೇಲೇನಾರ ಎರಚಿದ್ವಿ ಅಂದು ಅದು ಗರಿ ಮೇಲೆ ಪಕ್ಕದಲ್ಲಿ ತೆನೆ ಹೊರಡ್ತದಲ್ಲ, ಆ ತೆನೆ ಮೇಲೆ ಬಿತ್ತು ಅಂದ್ರೆ ಅದು ಯಾವುದೇ ಕಾರಣಕ್ಕೆ ಕಾಳು ಕಟ್ಟೋದೇ ಇಲ್ಲ. ಅದು ಹೊರಗೆ ಬಂದು ಹಂಗೆ ಕಾಳಿನ ರೂವಾಗಿ ಒಣಗಿದ ತೆನೆ ಹಂಗೆ ಇರುತ್ತೆ, ಅದ್ರಲ್ಲಿ ಕಾಳೇ ಇರಲ್ಲ. ಅದಕ್ಕೆ ರೈತರು ಎಚ್ಚೆತ್ಕೊಂಡು ಆದಷ್ಟು ಆ ತೆನೆ ಬರೋದಕ್ಕಿಂತ ಮುಂಚೆನೆ ಎಲ್ಲ ಪೋಷಕಾಂಶಗಳನ್ನು ಆ ಬೆಳೆಗೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನು ಕೊಟ್ಟರೆ ಅದು ಉತ್ಕೃಷ್ಟವಾದ ಇಳುವರಿ ಬರುತ್ತೆ ಅಂತ ನನ್ನ ಸಲಹೆ. ಜೋಳದ ತೆನೆಗೆ ಮತ್ತೇನೇನು ರೋಗಗಳು ಬರಬಹುದು ಅಂತ ತಾವು ಹೇಳೋದು? ಅದು ಸಾಮಾನ್ಯವಾಗಿ ಅದೊಂದು ಹುಳ, ನೀವು ನಂಜು ಹುಳ ಅಂತ ಹೇಳಿದ್ರಲ್ಲ, ಅದೊಂದು ಬಿಟ್ಟರೆ ಸಾಮಾನ್ಯವಾಗಿ ತೆನೆಗಳಿಗೆ ಬೇರೆ ರೋಗ ಬರೋದು ಕಡಿಮೆ. ಮಳೆ ಜಾಸ್ತಿ ಆಗಿ ನಾವು ಏನಾರ ಇದು ಮಾಡಿದಾಗ ಮಾತ್ರ ಫಂಗಸ್ ಫಂಗಸ್ ಅನ್ನೋ ಒಂದು ಕಾಯಿಲೆ ಬರುತ್ತೆ. ಅಂದರೆ ಕಾಳಲ್ಲನ್ನ ಬೆಳ್ಳಗಾಗಿ ಹೋಗ್ಬಿಡುತ್ತೆ, ಇಲ್ಲ ಒಂದು ಕಪ್ಪಗಾಗಿ ಹೋಗುತ್ತೆ. ಇದು ಆ ಥರ ರಾಶಿಯಲ್ಲಿ ಹತ್ತೇತೇನೆ ಬಿದ್ರು ಒಂದು ರಾಶಿಗೆ ಅದು ಜೋಳದ ಇದನ್ನೇ ಕೆಡಿಸಿಬಿಡುತ್ತೆ. ಆವಾಗ ಎಲ್ಲ ವರ್ತಕರು ಅದನ್ನು ಭಾಳಷ್ಟು ಕಡಿಮೆ ಬೆಲೆಗೆ ಹೇಳ್ತಾರೆ. ಅದು ಬರೆದಾಗ ರೈತರು ನೋಡ್ಕೋಬೇಕು ಅಂದರೆ ಆ ಫಂಗಸ್ ಆಗದಂಗೆ ಆದಷ್ಟು ತೆನೆ ಕರೆಕ್ಟಾಗಿ ಡ್ರೈ ಆದಾಗಲೇ ತೆನೆ ಮುರಿಬೇಕು. ಡ್ರೈ ಆಗಿದೆ ಅಂತ ಇದರಲ್ಲಿ ತೇವದೆ ನೀರಿನ ಅಂಶ ಇಲ್ಲ ಪೂರಾ ಒಣಗಿದೆ ಇದನ್ನ ಈಗ ನಾವು ಮುರಿಬಹುದು ಅಂತ ಅಂದಾಗಲೇ ಮುರಿಬೇಕು. ಕೆಲವು ಸರಿ ರೈತರು ಅರ್ಜೆಂಟಿಗೆ ಬೇರೆ ಬೆಳೆ ಮಾಡೋಕ್ಕೋ ಏನೋ ಮಾಡೋಕ್ಕೋ ಹಸಿದನ್ನೇ ಮುರಿದಾಕಿ ರಾಶಿ ಗುಡ್ಡೆ ಹಾಕಿರ್ತಾರೆ, ಅದು ಒಂದೇ ವಾರದಲ್ಲಿ ಫಂಗಸ್ ಆಗ್ಬಿಡುತ್ತೆ. ಆ ರೀತಿ ರೈತರು ಯಾರು ಮಾಡಬಾರ್ದು. ಅದನ್ನು ಹಂಗೆ ಮಾಡೋದನ್ನು ಬಿಟ್ಟು ಕೃಷಿ ಸಹಾಯಕರ ಸಲಹೆಯನ್ನು ಪಡೆದು ಡ್ರೈ ಆದಾಗಲೇ ತೆನೆಯನ್ನು ಮುರಿದಾಕಬೇಕು. ಮುರಿದಾಕಿ ಅದನ್ನು ಕ್ಲೀನಾಗಿ ಒಣಗಿಸಿ ಆಮೇಲೆ ಅದನ್ನು ನಾವು ಮಿಷಿನಿಗೆ ಹಾಕಿದರೆ ಕಾಳು ಒಳ್ಳೆ ಕಲರ್ ಆಗಿ ಫೋಕಸ್ ಬರುತ್ತೆ. ಅವಾಗ ಎಲ್ಲ ವರ್ತಕರು ಅದನ್ನು ತಗೊಳಕ್ಕೆ ಇಷ್ಟಪಡ್ತಾರೆ. ಕಳೆ ಎಲ್ಲ ಯಾವ ಥರ ನಿರ್ವಹಿಸ್ತೀರಾ ಕಳೆ ಬಂದಾಗ? ನಾವೊಂದ್ಸರಿ ನಾ ಕುಂಟೆ ಹೊಡೆದ ಮೇಲೆ ನಾವು ಸಾಲು ಹಿಡಿದು ಕಳೆ ಕೀಳ್ತೀವಿ. ಆಮೇಲೆ ಇನ್ನೇನು ಮತ್ತೆ ಮಳೆ ಜಾಸ್ತಿ ಆಗಿ ಹುಟ್ಟೆ ಹುಟ್ಟುತ್ತೆ, ಅವಾಗ ನಾವು ಆ ಬೆಳೆಯಲ್ಲಿ ಹೋಗಿ ಕೀಳೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ, ಕಳೆನಾಶಕವನ್ನು ಒಂದ್ಸರಿ ಸಿಂಪಡಣೆ ಮಾಡ್ತೀವಿ. ಮಾಡೋದ್ರಿಂದ ಏನಾಗುತ್ತೆ, ಬೆಳಿಗ್ಗೆ ನಾವು ಹಾಕಿರೋ ಗೊಬ್ಬರವನ್ನು ಕಳೆ ತಿನ್ನತ್ತಲ್ಲ ಅದು ತಪ್ಪುತ್ತೆ, ತಪ್ಪಿ ಕರೆಕ್ಟಾಗಿ ನಮ್ಮ ಜೋಳಕ್ಕೆ ನಮ್ಮ ಬೆಳೆಗೆ ನಾವು ಹಾಕಿರೋಂಥ ಪೋಷಕಾಂಶ ಸಿಗುತ್ತೆ. ಸಿಗೋದ್ರಿಂದ ಒಳ್ಳೆ ಇಳುವರಿ ಬರುತ್ತೆ. ಇಳುವರಿ ಅಂದರೆ ಎಷ್ಟು ಬರುತ್ತೆ ಒಂದು ಎಕರೆಗೆ? ಒಂದು ಎಕರೆಗೆ ಕರೆಕ್ಟಾಗಿ ಮಾಡಿದ ರೈತ ಅಂದರೆ 35-40 ಕ್ವಿಂಟಲ್ ಬೆಳಿಬಹುದು ಸರ್. ನಮ್ಮ ಅನುಭವದ ಪ್ರಕಾರ ಕೆಲವರು 50 ಕ್ವಿಂಟಲ್ ಬೆಳಿತೀವಿ ಅಂತ ಹೇಳ್ತಾರೆ, ಆದರೆ ಅದೆಷ್ಟು ಸುಳ್ಳು ನಿಜವೋ ನಮಗೆ ಗೊತ್ತಿಲ್ಲ. ನಾವಂತೂ 30-40 ಕ್ವಿಂಟಲ್ವರೆಗೂ ಜೋಳ ಬೆಳಿತೀವಿ. ಈ ಜೋಳ ಬೆಳೆದಾಗ ಕೂಲಿಗಳು ಜಾಸ್ತಿ ಬೇಕಾಗ್ತಾರೆ, ಕೂಲಿ ಮಾಡ್ತಕ್ಕಂಥವ್ರು ಅಂದರೆ ಆ ಜಮೀನಲ್ಲಿ, ಅವನಲ್ಲಿ ಯಾವ ರೀತಿ ಹೊಂದಿಸ್ಕೋತೀರ ಸರ್? ಈಗ ನಮ್ಮಲ್ಲಿ ಸಾಮೂಹಿಕ ಅಂತ ಇರುತ್ತೆ. ಈಗ ನಾವು ಅವ್ರ ಮನೇದು ಕೆಲ್ಸಕ್ಕೆ ಹೋಗ್ತೀವಿ, ಅವ್ರು ನಮ್ಮ ಮನೆ ಕೆಲ್ಸಕ್ಕೆ ಬರ್ತಾರೆ. ನಮ್ಮ ಕಡೆ ಇದು ಭಾಳಷ್ಟು ಇದೆ. ಕೆಲವರು ಕೂಲಿ ಮಾಡೋರು ಇರ್ತಾರೆ, ಅವಾಗ ಯಾರು ಸಿಗ್ನಿಲ್ಲ ಎಮರ್ಜೆನ್ಸಿ ಇನ್ನೇನು ಬೇಗ ನಾವು ಮುರಿಲೇಬೇಕು ಅಂದಾಗ ನಾವು ಆಳುಗಳನ್ನು ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗಿ ಅವ್ರಿಗೆ ಕೂಲಿ ಕೊಟ್ಟು ನಾವು ಕೈಯಲ್ಲೇ ಮುರಿದು ಎಲ್ಲನ ನಾವು ಮಿಷಿನ್ನೆಲ್ಲ ಮುರಿಯೋಕ್ಕೆ ಅದಕ್ಕೆಲ್ಲ ಬಳಸಲ್ಲ ಸರ್. ಕೆಲವು ಜನ ಈಗೆಲ್ಲ ಕೆಲವು ಕಡೆ ಮಾಡ್ತಾ ಇದ್ದಾರೆ, ಯಂತ್ರನೇ ಎಲ್ಲ ಕಟಾವು ಮಾಡುತ್ತೆ, ಅದೇ ಎಲ್ಲನ ಜೋಳ ಬೀಜ ಎಲ್ಲ ಬೇರೆ ಮಾಡುತ್ತೆ ಹಾಗೆ ಅಂತ ಹೇಳ್ತಾರೆ. ನಾವಿನ್ನು ಅದುವರೆಗೂ ಹೋಗಿಲ್ಲ. ನಾವು ಕೈಯಲ್ಲೇ ಮಾಡಿ ಮನುಷ್ಯರಿಂದಲೇ ತೆನೆ ಮುರಿದು ಗುಡ್ಡೆ ಹಾಕಿಸಿ ಆಮೇಲೆ ಯಂತ್ರದಿಂದ ಹೊಡೆಸಿ ಮಾರಾಟ ಮಾಡ್ತೀವಿ. ಎಲ್ಲಿ ಮಾರಾಟ ಮಾಡ್ತೀರಿ, ರೇಟ್ ಯಾವ ರೀತಿ ತಗೋತೀರಿ, ಖರ್ಚು ಎಷ್ಟು ಬಂತು, ಲಾಭ ಎಷ್ಟು ಬಂತು? ಒಂದು ಎಕರೆಗೆ ರೈತ ಏನೇ ಮಾಡ್ತೀನಿ ಅಂದ್ರೂ 15-20 ಸಾವಿರ ರೂಪಾಯಿ ಖರ್ಚು ಮಾಡಲೇಬೇಕು. ಅಷ್ಟಕ್ಕಿಂತ ಕಡಿಮೆ ಖರ್ಚು ಮಾಡಿದರೆ ಇಳುವರಿ ಬರೋದಿಲ್ಲ. ಸಾಕಷ್ಟು ಕಡಿಮೆ ಆ ಪ್ರಮಾಣದಲ್ಲಿ ಮಾಡಲೇಬೇಕು. ಕೆಲವರು ಅದಕ್ಕಿಂತ ಜಾಸ್ತಿ 25,000 ಮಾಡಿದ್ದೀವಿ ಅಂತಾರೆ, 30,000 ಮಾಡಿದ್ದೀವಿ ಅಂತಾರೆ. ಆಮೇಲೆ ಒಂದ್ಸರಿ ನಾ ಬೆಳೆ ಹುಟ್ಟಿನಿಲ್ಲ ಅಂದ್ರೆ ತಿರುಗಿ ರಿಪೀಟ್ ಏನಾರು ಮಾಡಿದ್ರು ಅಂದರೆ 30,000 ತನಕನೂ ಖರ್ಚು ಬರುತ್ತೆ. ಒಂದ್ಸರಿ ಆಳ ಹುಟ್ಟಿನಿಲ್ಲ ಅಂದರೆ ಅದಕ್ಕೆ ಹಾಕಿರೋ ಬೀಜ ಗೊಬ್ಬರ ಎಲ್ಲ ವೇಸ್ಟ್ ಆಗಿ ಹೋಗುತ್ತಾ. ಆಮೇಲೆ ಅವ್ನು ಮಾಡಿರೋಂಥ ಕೂಲಿ ಬೇಸಾಯ, ಈಗ ಬೇಸಾಯ ಇದ್ದು ಯಂತ್ರದ್ದು ಖರ್ಚು ಎಲ್ಲದು ಮತ್ತೆ ಮೈ ಮೇಲೆ ಬರೋದ್ರಿಂದ ಅವಾಗ ಒಂದು 5,000 ಎಕ್ಸ್ಟ್ರಾ ಇದಾಗುತ್ತೆ. ಹಂಗಾಗಿ 25-30,000 ಖರ್ಚು ಮಾಡೋಂಥ ಸಂದರ್ಭ ಬರುತ್ತೆ. ಕರೆಕ್ಟಾಗಿ ಮಾಡಿದರೆ 20-25,000 ಖರ್ಚು ಬರುತ್ತೆ. ಅದಕ್ಕೆ ನಮಗೆ ಕಡಿಮೆ ಅಂದ್ರೂ 60-70,000 ರೂಪಾಯಿ ಆದಾಯ ಬಂದಾಗ ಮಾತ್ರ ನಮಗೆ ಅದು ಲಾಭ ಅನ್ನಿಸ್ತದೆ. ಅದೇನಾರು ನಾ ಇಳುವರಿ ಕಡಿಮೆ ಆಗಿ ಅದಕ್ಕೆ ರೇಟ್ ಕರೆಕ್ಟಾಗಿ ಸಿಗ್ನಿಲ್ಲ ಮಾರ್ಕೆಟಲ್ಲಿ ಆಗಲಿ ಅಥವಾ ಇದ್ರೆ ವರ್ತಕರಿಂದ ಆಗಲಿ ಸಿಗ್ನಿಲ್ಲ ಅಂದಾಗ ಅವಾಗ ಏನಾಗುತ್ತೆ, ರೈತನಿಗೆ ತುಂಬ ಹೊಡೆತ ಬೀಳುತ್ತೆ. ಎಲ್ಲಿ ಕೊಡ್ತೀರ ಅದಷ್ಟು ಬೆಳೆದಿದ್ದನ್ನು? ಈಗ ನಾವು ಕೆಲವು ಸರಿನ ಇಲ್ಲೇ ಹೊಲದಲ್ಲೇ ತೆನೆ ಮುರಿದು ಹಾಕಿರ್ತೀವಿ. ಈಗೆಲ್ಲ ರೈತರು ಸಾಮಾನ್ಯವಾಗಿ ಆ ಕಡೆ ಈ ಕಡೆ ಕಣ್ಗಳೆಲ್ಲ ಬಿಟ್ಟಾರೆ. ಈಗೆಲ್ಲ ಅವ್ರವ್ರ ಹೊಲಗಳಲ್ಲೇ ತೆನೆಗಳನ್ನು ಗುಡ್ಡೆ ಹಾಕೊಂಡು ಅಲ್ಲೇ ಹೊಡೆಸ್ತೀವಿ ನಾವು. ಅಲ್ಲಿ ಯಾರೋ ವರ್ತಕರು ಬಂದು ಸರಿಯಾದ ರೇಟ್ ಸಿಕ್ಕಿದ್ರೆ ಅವ್ರಿಗೆ ಕೊಡ್ತೀವಿ. ಸಿಗ್ನಲ್ ಆದರೆ ಇನ್ನೇನು ಅನಿವಾರ್ಯ, ಮಾರ್ಕೆಟ್ಗೆ ಹೋಗ್ತೀವಿ. ಮಾರ್ಕೆಟ್ ಹೋದಾಗ ಅಲ್ಲಿ ಏನು ದಲ್ಲಾಳರು ಬರೀತಾರೋ ಅದೇ ರೇಟಿಗೆ ಕೊಡಲೇಬೇಕಾಗತ್ತೆ, ನಾವೇನು ವಾಪಸ್ ತರೋಕ್ಕೆ ಬರೋಲ್ಲ. ಆವಾಗ ಏನಾರ ಒಳ್ಳೆ ರೇಟ್ ಸಿಕ್ತು ರೈತನಿಗೆ ಆದಾಯ ಆಗುತ್ತೆ. ಒಳ್ಳೆ ರೇಟ್ ಸಿಗ್ನಲ್ ಅಂದರೆ ರೈತರಿಗೆ ತುಂಬ ನಷ್ಟ ಆಗುತ್ತೆ ಸರ್. ಜೋಳ ಬೆಳೆದ್ರೆ ಒಳ್ಳೆ ಆದಾಯ ಬರುತ್ತೆ ಅಂತ ತಮ್ಮ ಒಂದು ಅನುಭವ? ಈಗ ಅದಕ್ಕೆ ಈಗ ಬೇರೆ ಬೆಳೆಗಿಂತ ಹೋಲಿಕೆ ಮಾಡ್ಕೊಂಡ್ರೆ ಜೋಳಕ್ಕೆ ಸ್ವಲ್ಪ ಶ್ರಮ ಕಡಿಮೆ. ಯಾಕೆಂದರೆ ಈಗ ಜೋಳ ಹಾಕಿದ್ಮೇಲೆ ಒಂದ್ಸರಿ ಎಲ್ಲ 2 ಸರಿ ಕುಂಟೆ ಹಾಕ್ಸಿದ್ರೆ ಸಾಕು. ಅದಕ್ಕೆ ಅಷ್ಟು ಮಾಡಿಬಿಟ್ರೆ ಬೇಸಾಯದ ಕೆಲಸ ಮುಗಿದೋಯ್ತು. ಮುಗಿದೋಯ್ತು ಇನ್ನೇನು ಒಂದ್ಸರಿ ಕಳೆ ತೆಗೆದಿರ್ತೀವಿ ಅಂದರೆ ನಾವು ಕೈಯಲ್ಲೇ ಕಳೆ ತೆಗಿತೀವಿ ಒಂದ್ಸರಿನ. ಎರಡನೇ ಸರಿಗೆ ಏನಾರ ಮಳೆ ಜಾಸ್ತಿ ಆಗಿ ಕಳೆ ಆದರೆ ಕಳೆನಾಶಕವನ್ನು ಸಿಂಪಡಣೆ ಮಾಡ್ತೀವಿ. ಆ ಸಿಂಪರಣೆ ಮಾಡಿದಾಗ ಕಳೆ ಎಲ್ಲ ನಾಶವಾಗುತ್ತೆ, ಆ ಜೋಳಕ್ಕೆ ಒಳ್ಳೆ ಉತ್ಕೃಷ್ಟವಾದ ಇದು ಸಿಗುತ್ತೆ, ಭೂಮಿಯಲ್ಲಿರೋ ಪೋಷಕಾಂಶ ಎಲ್ಲ ಸಿಗುತ್ತೆ, ಸಿಗೋದ್ರಿಂದ ಅವಾಗ ಒಳ್ಳೆ ಇಳುವರಿ ಬರುತ್ತೆ. ಹಿಂದಿನ ಕೃಷಿ ಪದ್ಧತಿಗೂ ಇವತ್ತಿನ ಕೃಷಿ ಪದ್ಧತಿಗೂ ತಾವು ಕಂಡಂತಹ ವ್ಯತ್ಯಾಸದ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ತಂದೆಯವರು ಮಾಡುವಾಗ ನಾವು ನೋಡಿದ್ವಿ, ಅವಾಗ ಈಗ ಬಂದಿರಂತ ಈ ಸೀಮೆ ಗೊಬ್ಬರ ಅಂತ ಅವ್ರು ಸೀಮೆ ಗೊಬ್ಬರ ಅನ್ನೋರು, ಅದಕ್ಕೆ ಆ ಗೊಬ್ಬರವನ್ನ ಅವ್ರು ಹೆಂಗ್ ಮಾಡೋರು, ಕೊಟ್ಟಿಗೆ ಗೊಬ್ಬರನ ಹೊಲಗೊಳ ಗಾಡಿಯಲ್ಲಿ ಗುಡ್ಡೆ ಹಾಕೋರು, ಗುಡ್ಡೆ ಹಾಕಿ ಅದಕ್ಕೆ ಅದನ್ನ ಒಂದ ಸೇರು ಸೇರ್ನಾಗ ಅಳದ ಒಂದ್ ಸೇರು ಎರಡು ಸೇರು ಹಾಕಿ ದನಿನ ಗೊಬ್ಬರದಲ್ಲಿ ಕಲಸಿ ಅದನ್ನ ಸಾಲಿಗೆ ಹಾಕಿ ಅದ್ರ ಮೇಲೆ ಬೀಜ ಹಾಕೋರು, ಬೀಜ ಹಾಕೋರು ಅದು ಬಿಟ್ರೆ ಆಯ್ತು, ಮತ್ತೆ ಮೇಲೆ ಅದ ಅವ್ರಿಗೆ ಏನು ಅದಕ್ ಮೇಲೆ ಹಾಕ್ತಾನೆ ಇರಲಿಲ್ಲ. ಇವಾಗ ಆ ರೀತಿ ಮಾಡಕ್ ಆಗಲ್ಲ ಸರ್. ಈಗ ನಾವೇನಿದ್ರು ಗೊಬ್ಬರವನ್ನ ಏರ್ಸಿ ಹೊಲದಾಗ ಅಡಿಸಿ ಟ್ಯಾಕ್ಟ್ರಿ ಗಿಟ್ರಿ ಹೊಡೆಸೋ ಅಥವಾ ಬೇಸಾಯ ಹೊಡೆದು ಅದನ್ನೆಲ್ಲ ಮಣ್ಣಲ್ಲಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಸಾಲು ಹೊಡೆದಾಗ ನಾವು ಡಿ ಎ ಪಿ ಗೊಬ್ಬರನ 16-20 ಗೊಬ್ಬರವನ್ನ ಗಡ್ಡೆ ತಳಕ ಹಾಕಿ ಅದ್ರ ಮೇಲೆ ಬೀಜ ಹಾಕಿ ಆಮೇಲೆ ಸಾಲು ಮುಚ್ಚಿ ಆ ಮುಚ್ಚಿದ ಮೇಲೆ ಅದು ಮೊಳಕೆ ಬರೋದನ್ನ ಕಾಯ್ತಾ ಇರ್ತೀವಿ. ಒಟ್ಟಿನಲ್ಲಿ ಹಳೆ ಕೃಷಿ ಪದ್ಧತಿನೇ ಒಳ್ಳೇದು ಅಂತ. ಅವಾಗ ಏನಿತ್ತು, ಎಲ್ಲ ಬರೀ ಎತ್ತಿನ ಬೇಸಾಯದಲ್ಲೇ ಬೇಸಾಯ ಮಾಡೋರು, ಆಮೇಲೆ ಎಲ್ಲರೂ ಯಾವುದೇ ಯಂತ್ರಗಳನ್ನ ಬಳಸ್ತಿರ್ಲಿಲ್ಲ, ಎಲ್ಲ ಕೈಯಿಂದಾನೆ ಮಾಡಬೇಕಾಗಿತ್ತು, ಅಂದ್ರೆ ಮನುಷ್ಯರೇ ಎಲ್ಲ ಕೆಲಸಗಳನ್ನ ಮಾಡಬೇಕಾಗಿತ್ತು. ಈಗೇನು ಟ್ರ್ಯಾಕ್ಟರ್ಗಳು ಅದಾವೆ, ಬಿತ್ತೆ ಟ್ರ್ಯಾಕ್ಟರ್ ಬಂದಿದಾವೆ, ಏನು ಅದಕ್ಕೆ ಬೀಜ ಒಂದ್ ಕಡೆಗೆ ಬೀಜ ಒಂದ್ ಕಡೆಗೆ ಗೊಬ್ಬರ ಹಾಕಿ ಕುತ್ಕೊಂಡ್ರೆ ಅದ್ರ ಹೆಚ್ಚಿಗೆ ಬಿತ್ತತ್ತೆ ಹೋಗುತ್ತೆ, ಅದು ಕೆಲವು ಸರಿ ನಾ ಹುಟ್ಟುತ್ತೆ ಕೆಲವು ಸರಿ ಹುಟ್ಟೋದೇ ಇಲ್ಲ. ಯಂತ್ರಗಳನ್ನ ಸರಿಯಾದ ರೀತಿ ನಡೆಸೋಂತ ಸ್ಥಿತಿಯಲ್ಲಿ ಅವನು ಯಂತ್ರ ನಡೆಸೋನ್ ಇರಲ್ಲ, ಹಂಗಾಗಿ ರೈತರಿಗೆ ಕೆಲವು ಸರಿ ಎರಡೆರಡು ಸರಿ ನಾವು ಬಿತ್ತಿದೀವಿ ಈ ಪದ್ಧತಿಯಲ್ಲಿ. ಅವಾಗ ಎಚ್ಚೆತ್ಕೊಂಡು ನಾವೇನ್ ಮಾಡ್ತೀವಿ, ಆವಾಗ ಮತ್ತೆ ಹಿಂಗ ಆಯ್ತಲ್ಲ ಅಂತಂದೇಳಿ ವ್ಯಥೆ ಪಟ್ಟು ಮತ್ತೆ ಬೇರೆ ನಮ್ದು ಹಳೆ ಪದ್ಧತಿಯಲ್ಲೇ ಸಾಲು ಹೊಡೆದು ಬೀಜ ಗೊಬ್ಬರವನ್ನು ಹಾಕಿರೋ ದಿನ ಬಹಳ ಇದಾವೆ ಸರ್. ರಾಮಪ್ಪ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಜೋಳ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಮೆಕ್ಕೆಜೋಳ ಕೃಷಿ ಈ ಕುರಿತು ಚನ್ನಗಿರಿ ತಾಲೂಕು ದೇವರಹಳ್ಳಿಯ ರಾಮಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಎಂ ಮಹೇಶ್. ರೈತ ಬಾಂಧವರೇ, ಈಗೊಂದು ಪರಿಸರ ಗೀತೆ. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಕಳಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು. ಕಳಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು. ಹಾಕು ನೀ ತಿಪ್ಪೆ ಗೊಬ್ಬರ, ಹಾಕು ನೀ ತಿಪ್ಪೆ ಗೊಬ್ಬರ, ಹೊಲ ತುಂಬ ಬೆಳಿ ನೋಡು ಬಂಗಾರ, ಹೊಲ ತುಂಬ ಬೆಳಿ ನೋಡು ಬಂಗಾರ. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು.